ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಲಿದ್ದೀರಿ, ಚಳಿಗಾಲದಲ್ಲಿ ದನ ಎಮ್ಮೆಗಳ ನಿರ್ವಹಣೆ. ಈ ವಿಷಯವಾಗಿ ಡಾಕ್ಟರ್ ಯೋಗೇಶ್, ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ, ಇವರನ್ನ ಸಂದರ್ಶನವನ್ನು ಮಾಡ್ತಾರೆ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಯೋಗೇಶ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಸಾಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ಇವರು ಪ್ರಮುಖವಾಗಿ ಪ್ರಸ್ತುತ ಏನು ಚಳಿಗಾಲ ಆರಂಭವಾಗಿದೆ, ಈ ಒಂದು ವಾತಾವರಣದಲ್ಲಿ ನಾವು ಜಾನುವಾರುಗಳ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ದನ ಎಮ್ಮೆಗಳ ಬಗ್ಗೆ ಯಾವ ರೀತಿಯಿಂದ ನಾವು ಕಾಳಜಿ ವಹಿಸಬೇಕು, ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಳೋಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗಲೇ ನನ್ನ ಬಗ್ಗೆ ಸರ್ ಹೇಳಿದ್ದಾರೆ, ನಾನು ಡಾಕ್ಟರ್ ಯೋಗೇಶ್ ಅಂತ. ಜಾನುವಾರುಗಳು ಚಳಿಗಾಲದಲ್ಲಿ ಸಂರಕ್ಷಣೆ ಮಾಡಬೇಕಾಗತ್ತೆ, ನಾವು ಕೆಲವೊಂದು ಮ್ಯಾನೇಜ್ಮೆಂಟ್ ಚೇಂಜ್ ಕೂಡ ಮಾಡಬೇಕಾಗತ್ತೆ. ಅದರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಚಳಿಗಾಲ, ವಿಂಟರ್ ಈಸ್ ಕಮಿಂಗ್ ಅಂತ ಒಂದು ಒಂದು ಸಂಯುಕ್ತಿ ಇದೆ. ಅಂದ್ರೆ ವಿಂಟರ್ ಅಂದ್ರೆ ಒಂದು ಸ್ಟ್ರೆಸ್ಫುಲ್ ಸೀಸನ್ ಅಂತ ಮೊದಲಿನಿಂದ ಕೂಡ ಒಂದು ತುಲನಾತ್ಮಕವಾಗಿ ಹೇಳಿದ್ದಾರೆ. ಸೊ ಹೀಗಿದ್ದಾಗ ನಾವು ಮನುಷ್ಯರು ನಾವೇನಂದ್ರೆ ಚಳಿಗಾಲಕ್ಕೆ ನಾವು ಪ್ರಿಪೇರ್ ಆಗ್ತೀವಿ, ಹಾಗೆ ಜಾನುವಾರುಗಳಲ್ಲಿ ಕೂಡ ಆ ಪ್ರಿಪ್ರೇಷನ್ ಆಗತ್ತೆ. ಅದು ಆಗಿದ್ಮೇಲೆ ಅವುಗಳ ಹೇಗೆ ಪ್ರೊಡಕ್ಷನ್ಗಳಿಗೆ ಹೇಗೆ ಅದರ ಉತ್ಪಾದನೆಗೆ ಹೇಗೆ ಅದು ಎಫೆಕ್ಟ್ ಆಗತ್ತೆ, ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಜಾನುವಾರುಗಳಿಂದ, ಮುಖ್ಯವಾಗಿ ದನ ಮತ್ತು ಎಮ್ಮೆಗಳಿಂದ ನಾವು ಹಾಲನ್ನು ಬಯಸ್ತೇವೆ. ಸೊ ಹಾಗಿದ್ದಾಗ ಹಾಲಿನ ಇಳುವರಿ ಕಮ್ಮಿ ಆಗಲಾರದೆ ಇದ್ದ ಹಾಗೆ ನಾವು ಹೇಗೆ ಜಾನುವಾರುಗಳ ನಿರ್ವಹಣೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅಷ್ಟು ಚಳಿಗಾಲದ ಪ್ರಕೋಪ ಇರಲಾರದೆ ಇದ್ರೂ ಕೂಡ ಕೆಲವೊಂದು ದಿನಗಳು ನಮ್ಮ ಮಲೆನಾಡು ಮತ್ತು ಅರೆ ಮಲೆನಾಡಲ್ಲಿ ಚಳಿಗಾಲ ಮತ್ತೆ ಕೆಲವೊಂದು ಮಳೆ ದಿನಗಳಿರೋದ್ರಿಂದ ಜಾನುವಾರುಗಳು, ಹೊರಗೆ ಕಟ್ಟಿರುವ ಜಾನುವಾರುಗಳು ಮುಖ್ಯವಾಗಿ ಏನಂದ್ರೆ ಇದು ಚಳಿಗಾಲದ ಪ್ರಕೋಪಕ್ಕೆ ತುತ್ತಾಗುತ್ತವೆ. ಸೊ ಅಂತ ಜಾನುವಾರುಗಳಲ್ಲಿ ಲಕ್ಷಣಗಳನ್ನು ಕಂಡುಹಿಡಿದು ಅವುಗಳನ್ನು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡಿಸದೇ ಇದ್ರೆ ಆ ಜಾನುವಾರುಗಳು ಏನಂದ್ರೆ ರೋಗಕ್ಕೆ ಬಲಿಯಾಗಿ ನಿಮ್ಮ ಹಾಲಿನ ಇಳುವರಿಗೆ ತೊಂದರೆ ಆಗಬಹುದು. ಸೊ ಈ ನಿಟ್ಟಿನಲ್ಲಿ ಮೊದಲು ನಾವು ಜಾನುವಾರುಗಳಲ್ಲಿ ಮಳೆ ಚಳಿಗಾಲಕ್ಕೆ ಹೇಗೆ ಅದು ಹೊಂದಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೆಲವೊಂದು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಜಾನುವಾರುಗಳು ಚಳಿಗಾಲ ಬಂದಾಗ ನಾವು ಅಕ್ಲಿಮೆಟೈಸೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಅಂತೀವಿ, ದೇಹದಲ್ಲಿ ಆಗುವ ಬದಲಾವಣೆಗಳ ಕಂಡ್ರೆ ವಿಂಟರ್ ಕೋಟ್ ಅಂತ ಅಂತಾರೆ. ಅಂದ್ರೆ ಚರ್ಮದ ಹೊದಿಕೆ ಏನಂದ್ರೆ ದಪ್ಪಾಗಿ ಮತ್ತು ದಪ್ಪನೆಯ ಕೂದಲುಗಳನ್ನು ಬರೋಕ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ವಿಂಟರ್ ಕೋಟ್ ಅಂತ ಕರೀತಾರೆ. ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ಇದು. ಅದು ಅಲ್ಲದೆ ಜಾನುವಾರುಗಳು ಏನಂದ್ರೆ ತನ್ನ ದೈನಂದಿನ ಎಷ್ಟು ಆಹಾರದ ಸೇವನೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಆಹಾರ ಸೇವನೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಒಂದು ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ಆಗುವ ಪ್ರಕ್ರಿಯೆ. ಅದು ಅಲ್ಲದೆ ಹೃದಯದ ಮಿಡಿತ ಮತ್ತು ಶ್ವಾಸಕೋಶದ ಸಂಖ್ಯೆ ಏನಂತಂದ್ರೆ ರೆಸ್ಪಿರೇಷನ್ ರೇಟ್ ಅಂತಂತೀವಿ, ಅದು ಕೂಡ ಏನಂದ್ರೆ ಹೆಚ್ಚಾಗುತ್ತೆ. ಯಾಕೆಂದ್ರೆ ಚಳಿಗಾಲದಲ್ಲಿ ನಮ್ಮ ಜಾನುವಾರುಗಳ ತುದಿಯ ಭಾಗಗಳಾದ ಕಾಲು ಅಂತವಕ್ಕೆಲ್ಲ ನಮ್ಮ ರಕ್ತದ ಸಂಚಲನೆಯನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಹಾಗಿದ್ದಾಗ ಹೃದಯದ ಮಿಡಿತ ಮತ್ತು ರೆಸ್ಪಿರೇಷನ್ ರೇಟ್ ಇವು ಎರಡೂ ಕೂಡ ಜಾನುವಾರುಗಳು ಹೆಚ್ಚಾಗುತ್ತೆ. ಸೊ ಇವುಗಳನ್ನು ನಾವು ತಪ್ಪಾಗಿ ಇವುಗಳು ಏನೋ ಒಂದು ಯಾಕೋ ಹೃದಯದ ಮಿಡಿತ ಆಮೇಲೆ ಶ್ವಾಸಕೋಶದ ಸಂಖ್ಯೆಗಳು ಹೆಚ್ಚಾಗಿದೆ ಅಂತ ನಾವು ಭಾವಿಸಬಾರದು. ಇದು ಒಂದು ನ್ಯಾಚುರಲ್ ಆಗಿ ಆಗುವ ಪ್ರಕ್ರಿಯೆ ಇದು. ಇವುಗಳನ್ನು ನಾವು ತಿಳ್ಕೊಂಡು ನಾವು ಏನಂತಂದ್ರೆ ನಾವು ಜಾನುವಾರುಗಳನ್ನ ನಿರ್ವಹಣೆಯಲ್ಲಿ ಬೇಕಾದ ಅಗತ್ಯ ಕ್ರಮಗಳನ್ನು ನಾವು ತಗೋಬಹುದು. ಅದು ಅಲ್ಲದೆ ಕೂಡ ಜಾನುವಾರು ಹೇಗೆ ಚಳಿಗಾಲಕ್ಕೆ ಹೊಂದಿಕೊಳ್ಳುತ್ತೆ ಅನ್ನುವುದು ಕೆಲವೊಂದು ಮಹತ್ವದ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದ್ರೆ ಜಾನುವಾರನ ಹೆಲ್ತ್ ಹೇಗಿದೆ, ಅದರದ ಇಮ್ಯುನಿಟಿ ಸ್ಟೇಟಸ್ ಏನಿದೆ, ಮತ್ತು ಯಾವ ಜಾತಿಯ ಜಾನುವಾರು ಇದೆ, ಇವು ಅದು ಅಲ್ಲದೆ ಅದರಲ್ಲಿರುವ ಖನಿಜಾಂಶಗಳು ಮತ್ತು ವಿಟಮಿನ್ಗಳ ಕೊರತೆ ಎಷ್ಟಿದೆ, ಇವುಗಳ ಮೇಲೆಲ್ಲ ಡಿಪೆಂಡ್ ಆಗಿ ಆ ಜಾನುವಾರು ಆ ಚಳಿಗಾಲಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದ್ರ ಏನಂದ್ರೆ ಅದ್ರ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಡಿಸೈಡ್ ಮಾಡುವ ಅಂಶ ಆಗಿರುತ್ತದೆ. ಸೊ ಹೀಗಿದ್ದಾಗ ನಾವುಗಳು ಜಾನುವಾರಿನಿಂದ ಇಳುವರಿ ಕಮ್ಮಿ ಆಗಲಾರದೆ ಇದ್ದಂಗೆ ಜಾನುವಾರುಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕಂದ್ರೆ, ಜಾನುವಾರುಗಳು 18-27 ಡಿಗ್ರಿ ಸೆಲ್ಸಿಯಸ್ ನ ಟೆಂಪರೇಚರ್ಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತೆ. ಆದ್ರೆ ಯಾವಾಗ ವಾತಾವರಣದ ಉಷ್ಣಾಂಶ 18 ಡಿಗ್ರಿಗಿಂತ ಕಮ್ಮಿ ಆದಾಗ ಮತ್ತು ಮುಖ್ಯವಾಗಿ ಮಳೆ ಬಂದಿದ ದಿನಗಳಲ್ಲಿ ಅಥವಾ ಹೆಚ್ಚು ತೊಯ್ದಾಗ, ಜಾನುವಾರುಗಳು ಹೊರಗಡೆ ಕಟ್ಟಿದಾಗ ತೊಯ್ದಾಗ ಇವುಗಳ ದೇಹದ ಉಷ್ಣಾಂಶವು ಕಮ್ಮಿ ಆಗುತ್ತೆ. ಸೊ ಹೀಗಾದಾಗ ಅವುಗಳಿಗೇನಂತಂದ್ರೆ ನಾವು ಮುಖ್ಯವಾಗಿ ಕೇರ್ ತಗೋಬೇಕಾಗತ್ತೆ. ಸೊ ನಾವು ಏನೇನ್ ಮಾಡಬಹುದು ಅಂದ್ರೆ, ನಾವು ಹೆಚ್ಚಿನ ಈ ಮೊದಲೇ ಹೇಳಿದಂಗೆ 20% ವರೆಗೆ ಹೆಚ್ಚಿನ ಆಹಾರವನ್ನು ಕೊಡಬಹುದು. ಈ ಆಹಾರ ಮುಖ್ಯವಾಗಿ ಏನಂದ್ರೆ ಸಮತೋಲಿತ ಆಹಾರವಾಗಿರ್ಬೇಕು. ಸೊ ಹೆಚ್ಚು ಕೊಡೋದು ಅಂದ್ರೆ ನಾವು ಯಾವುದೋ ಒಂದು ಪ್ರಮಾಣವನ್ನು ಹೆಚ್ಚು ಮಾಡಬಾರದು. ಹಸಿರು ಮೇವೆ ಹೆಚ್ಚು ಮಾಡುವುದು ಅಥವಾ ದಾಣಿ ಮಿಶ್ರಣನೇ ಹೆಚ್ಚು ಕೊಡೋದು ಈ ತರ ಎಲ್ಲ ಮಾಡೋದು ತಪ್ಪಾಗುತ್ತೆ. ಸೊ ನಾವು ಕೊಡೋ ಆಹಾರ ಯಾವಾಗ್ಲೂ ಸಮತೋಲಿತ ಆಹಾರವಾಗಿರ್ಬೇಕು. ಆ ಸಮತೋಲಿತ ಆಹಾರವೇ 20% ವರೆಗೆ ಹೆಚ್ಚು ಕೊಡಬೇಕು. ಅದು ಅಲ್ಲದೆ ನಾವು ಏನಂತಂದ್ರೆ ಬೇಕಾಬಿಟ್ಟಿಯಾಗಿ ನೀರಿನಿಂದ ನೆಲವನ್ನು ತೊಳೆಯೋದು ಅಂತದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಹಸಿಯಾಗಿರುವ ಫ್ಲೋರ್ ಇಂದ ಜಾನುವಾರಿಗೆ ಏನಂದ್ರೆ ಹೆಚ್ಚಿನ ಚಳಿ ಆಗಬಹುದು. ಸೊ ಇದನ್ನ ನಾವು ತಡಿಬಹುದು. ಅದು ಅಲ್ಲದೆ ನಾವು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಪಶು ಸಂಗೋಪನೆ ಇಲಾಖೆಯಿಂದ ಮ್ಯಾಟ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಆ ಮ್ಯಾಟ್ ಗಳನ್ನು ಕೂಡ ಬಳಸಿ ನಾವು ಜಾನುವಾರುಗಳನ್ನ ಜಮೀನಿಂದ ಬರುವ ತಣ್ಣನೆಯ ಎಫೆಕ್ಟ್ ನಿಂದ ನಾವು ತಡೆಯಬಹುದು. ಅಲ್ಲದೆ ಕೂಡ ನಮ್ಮ ಹತ್ರ ಮ್ಯಾಟ್ ಗಳು ಇಲ್ಲ, ಹಾಗಿದ್ದಾಗ ನಾವು ಏನಂದ್ರೆ ಒಣಗಿದ ಮೇವನ್ನು ಕೂಡ ನಾವು ಕೆಳಗಡೆ ಹಾಸಿ ಭತ್ತದ ಮೇವು ಅಂತದನ್ನೆಲ್ಲ ಹಾಸಿ ನಾವೇನಂದ್ರೆ ಜಾನುವಾರುಗಳನ್ನ ತಣ್ಣಗೆ ಫ್ಲೋರ್ ನಿಂದ ನಾವು ತಡೆಯಬಹುದು. ಅದು ಅಲ್ಲದೆ ಕೆಲವೊಂದ್ ಕಡೆ ಹೀಟರ್ಸ್ ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಮುಖ್ಯವಾಗಿ ನಾವು ಯಾವ್ದಾದ್ರು ಶೆಡ್ ಅಲ್ಲಿ ನಮ್ಮ ಜಾನುವಾರುಗಳನ್ನು ಕಟ್ತಿದ್ರೆ ನಾವು ಅಲ್ಲಿ ಗೋಣಿ ಚೀಲಗಳನ್ನು ಪ್ರೊಟೆಕ್ಷನ್ ಗಳಿಗಾಗಿ ಯೂಸ್ ಮಾಡಬಹುದು, ತಡೆಗೋಡೆಗಳಾಗಿ ಯೂಸ್ ಮಾಡಬಹುದು. ಅಲ್ಲದೆ ಗೋಣಿ ಚೀಲ ಅಥವಾ ಟಾರ್ಪಲ್ ಗಳನ್ನು ಕೂಡ ಯೂಸ್ ಮಾಡಬಹುದು. ಅಥವಾ ಹೆಚ್ಚು ಉಷ್ಣಾಂಶ ಬೀರುವ ಬಲ್ಬ್ ಗಳನ್ನು ಕೂಡ ಇರುತ್ತೆ, ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಂತ ಅಂದ್ರೆ ಅಂತವುಗಳನ್ನು ಕೂಡ ನಾವು ಯೂಸ್ ಮಾಡಿ ನಾವು ಏನಂದ್ರೆ ಹೆಚ್ಚಿನ ಶಾಖಾಂಶವನ್ನು ಮೇಂಟೈನ್ ಮಾಡಬಹುದು. ಅಲ್ಲದೆ ಕೆಲವೊಂದು ಜಾನುವಾರುಗಳು ಅತಿ ಕಮ್ಮಿ ಆಯ್ತು ಟೆಂಪರೇಚರ್, ವಾತಾವರಣದ ಟೆಂಪರೇಚರ್ ತುಂಬಾನೇ ಕಡಿಮೆ ಆದ್ರೆ ಕೆಲವೊಂದು ಗೋಣಿ ಚೀಲಗಳಿಂದ ಬ್ಲಾಂಕೆಟ್ ತರ ಮಾಡಿ ಜಾನುವಾರುಗಳ ಮೇಲೆ ಹೊದಿಕೆ ಹಾಕಬಹುದು. ಇದರಿಂದ ನಾವೇನಂತಂದ್ರೆ ಜಾನುವಾರುಗಳಿಗೆ ಏನಂದ್ರೆ ನಾವು ಏನು ಕಡಿಮೆ ತಾಪಮಾನದಿಂದ ಆಗುವ ತೊಂದರೆಗಳಿಂದ ನಾವು ರಕ್ಷಣೆಯನ್ನು ಕೊಡಬಹುದು. ಮುಖ್ಯವಾಗಿ ಇಲ್ಲಿ ದೇಸಿ ಜಾನುವಾರುಗಳು ಏನಂದ್ರೆ ಸ್ವಲ್ಪ ಜಾಸ್ತಿ ಚಳಿಗಾಲಕ್ಕೆ ಎಫೆಕ್ಟ್ ಆಗುತ್ತೆ. ಇವು ಕ್ರಾಸ್ ಬ್ರೀಡ್ ಜಾನುವಾರುಗಳಾದ HF ಜರ್ಸಿ ಕ್ರಾಸ್ ಬ್ರೀಡ್ ಜಾನುವಾರುಗಳು ಇವು ಬಂದಿರುವ ಮೂಲ ಏನಂದ್ರೆ ಕಡಿಮೆ ತಾಪಮಾನ ಇರುವ ಜಾಗಗಳ ಆಗಿರುವುದರಿಂದ ಈ ಜಾನುವಾರುಗಳು ಬೇಸಿಗಾಲಕ್ಕೆ ಹೇಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಆ ತರ ಚಳಿಗಾಲದಿಂದ ಇವುಗಳು ಎಫೆಕ್ಟ್ ಆಗುವುದಿಲ್ಲ. ಸೊ ಹಾಗಿದ್ದಾಗ ನಮ್ಮ ದೇಸಿ ಜಾನುವಾರುಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಕರುಗಳು 3 ತಿಂಗಳ ಒಳಗೆ ಇರುವ ಕರುಗಳು ಏನಂದ್ರೆ ಜಾಸ್ತಿ ಈ ಚಳಿಗಾಲಕ್ಕೆ ತುತ್ತಾಗುತ್ತೆ. ಚಿಕ್ಕ ಕರುಗಳಲ್ಲಿ ಮುಖ್ಯವಾಗಿ ದೇಹದ ಉಷ್ಣಾಂಶ ಮೇಂಟೈನ್ ಮಾಡುವ ಒಂದು ತಂತ್ರಾಂಶ ಇರುತ್ತೆ, ಆ ತಂತ್ರಾಂಶ ಇನ್ನೂ ಅಷ್ಟು ಬೆಳೆದಿರುವುದಿಲ್ಲ. ಹಾಗಾಗಿ ಚಿಕ್ಕ ಕರುಗಳು ಬೇಗನೆ ಚೇಂಜ್ ಆಗುವ ಈ ವಾತಾವರಣದ ಟೆಂಪರೇಚರ್ ನಿಂದ ಅಫೆಕ್ಟ್ ಆಗೋದ್ರಲ್ಲಿ ಮುಂದಿರುತ್ತೆ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅತ್ಯಾಧುನಿಕವಾದ ಒಂದು ಸಲಕರಣೆಗಳು ಉಪಕರಣಗಳು ಬಂದವೆ ಸರ್. ನಮ್ಮ ದೇಹದ ಒಂದು ತಾಪಮಾನ ನೋಡ್ಕೊಳ್ಳಿಕ್ಕೆ ಮನುಷ್ಯರು ಯಾವ ರೀತಿಯಿಂದ ಬಂದಿದೆ, ಸೊ ಈಗ ಜಾನುವಾರುಗಳಲ್ಲಿ ಇದು ಎಷ್ಟು ತಾಪಮಾನ ಇದೆ ಏನಂತ ನಾವು ನೋಡಬಹುದು? ಆತರ ನೋಡಬಹುದು ಸರ್. ಅದಕ್ಕೆ ನಾವು ಮನುಷ್ಯರಲ್ಲಿ ಉಪಯೋಗ ಮಾಡುವ ಥರ್ಮೋಮೀಟರ್ ಅನ್ನೇ ಯೂಸ್ ಮಾಡಬಹುದು. ಅದಕ್ಕೆ ಯಾವುದೇ ಪ್ರತ್ಯೇಕವಾಗಿರುವ ಯಾವುದೇ ಉಪಕರಣ ಏನು ಬೇಕಾಗಿಲ್ಲ. ನಾವು ಅದನ್ನ ಬಳಕೆ ಮಾಡಿ ನಾವು ಚಳಿಗಾಲ ಎಷ್ಟು ನಮ್ಮ ಜಾನುವಾರುಗಳಿಗೆ ತೊಂದರೆ ಕೊಡ್ತಿದೆ ಅನ್ನೋದನ್ನ ನಾವು ಅದರ ಬಾಡಿ ಟೆಂಪರೇಚರ್ ಚೆಕ್ ಮಾಡಿನೆ ನಾವು ಹೇಳ್ಬಹುದು. ಹೌದು, ಹಾಗಿದ್ದಾಗ ನಾವು 101 to 102 ಫ್ಯಾರನ್ಹೀಟ್ ಗಳವರೆಗೆ ಸರಿಸಮಾನಾಗಿ ಒಂದು ಆಕಳಿನ ದೇಹದ ತಾಪಮಾನ ಇರಬೇಕು. ಆದ್ರೆ ಚಳಿಗಾಲದಲ್ಲಿ 100 ಫ್ಯಾರನ್ಹೀಟ್ ಗಿಂತ ಕಡಿಮೆ ಆದಾಗ ಅದಕ್ಕೆ ಮೈಲ್ಡ್ ಅಂದ್ರೆ ಒಂದು ಮಿತವಾಗಿ ಚಳಿಗಾಲ ಅದಕ್ಕೆ ಎಫೆಕ್ಟ್ ಮಾಡಿದೆ ಅಂತ ನಾವು ತಿಳಿಬಹುದು. ಅದಕ್ಕಿಂತ ಜಾಸ್ತಿ ಅಂದ್ರೆ 94 ಡಿಗ್ರಿಗಿಂತ ಫ್ಯಾರನ್ಹೀಟ್ ಗಿಂತ ಕಮ್ಮಿ ಆಗಿದ್ರೆ ಚಳಿಗಾಲ ತುಂಬಾನೇ ಎಫೆಕ್ಟ್ ಮಾಡಿದೆ ಅಂತ ನಾವು ನಮ್ಮ ಜಾನುವಾರಿಗೆ ನಾವು ತಿಳ್ಕೋಬೇಕು. ಆಮೇಲೆ ಈ ತನಕ ಹೇಳಿರುವ ಕೆಲವೊಂದು ನಿರ್ವಹಣೆಯ ಅಂಶಗಳನ್ನು ಗಮನ ಇಟ್ಕೊಂಡು ನಾವು ಅವುಗಳನ್ನು ಬದಲಾವಣೆ ಮಾಡ್ಕೋಬಹುದು. ಸೊ ಹೀಗ್ ಮಾಡೋದ್ರಿಂದ ನಾವೇನಂತಂದ್ರೆ ಜಾನುವಾರುಗಳಿಗೆ ಏನಂದ್ರೆ ಚಳಿಗಾಲದ ಪ್ರಕೋಪದಿಂದ ಉಳಿಸಬಹುದು. ಮುಖ್ಯವಾಗಿ ಒಂದೊಂದ್ಸಲ ಕೆಲವೊಂದು ಜಾನುವಾರುಗಳು ಹೊರಗಡೆ ಕಟ್ಟಿದಾಗ ಮಳೆಯಿಂದ ತೊಯ್ದಾಗ ಅವುಗಳ ದೇಹದ ಉಷ್ಣಾಂಶ 90 ಡಿಗ್ರಿಗಿಂತ ಕಮ್ಮಿ ಆಗಿದ್ದು ಕೂಡ ಇದೆ, ಫ್ಯಾರನ್ಹೀಟ್ ಗಿಂತ ಕಮ್ಮಿ ಆಗಿದ್ದು ಕೂಡ ಇದೆ. ಸೊ ಹಾಗಿದ್ದಾಗ ನಾವು ಏನಂದ್ರೆ ಸ್ವಲ್ಪ ಉಷ್ಣಾಂಶ ಅಂದ್ರೆ 37-38 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಇರುವ ನೀರಿನಲ್ಲಿ ಅಂತ ಜಾನುವಾರುಗಳನ್ನು ಕೆಲವೊಂದು ದೇಹದ ಮೇಲೆ ಹಾಕೋದ್ರಿಂದ ಅವುಗಳ ದೇಹದ ತಾಪಮಾನವನ್ನು ನಾರ್ಮಲ್ ಆಗಿ ಮಾಡಬಹುದು. ಸರ್, ಈಗ ಕೆಲವೊಂದು ಜಿಲ್ಲೆಗಳಲ್ಲಿ ವೈವಿಧ್ಯಮಯ ಒಂದು ತಾಪಮಾನ ಏರುಪೇರು ಇರ್ತದೆ. ತಕ್ಷಣವೇ ಒಂದು 5 ಡಿಗ್ರಿಗೆ ಬರೋದು, 10 ಡಿಗ್ರಿಗೆ ಬರೋ ಒಂದು ಸಂದರ್ಭ ಇರ್ತದಲ್ಲ, ಸಂದರ್ಭ ನಾವು ನೋಡಿದೀವಿ ಸರ್ ಹಿಂದೆ ಕೂಡ. ಅಂತ ಸಮಯದಲ್ಲಿ ಯಾವ ರೀತಿಯಿಂದ ನಾವು ಇದನ್ನ ಒಂದು ನಿರ್ವಹಣೆ ಮಾಡಬಹುದು ಸರ್? ಬಾಣಂತಿ ಜಾನುವಾರಾಗ್ಲಿ ಅಥವಾ ಕರುಗಳಾಗ್ಲಿ ಆಮೇಲೆ ಹಾಲು ಕೊಡ್ತಕ್ಕಂತ ಜಾನುವಾರಾಗ್ಲಿ ಸರ್, ಇದಕ್ಕೆ ಮೈಕ್ರೋ ಕ್ಲೈಮೇಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಆ ಜಾನುವಾರನ ತಕ್ಕಂಗೆ ಈಗ ನೀವು ಹೇಳಿದಾಗೆ ಬಾಣಂತಿ ಜಾನುವಾರು ಆಗಿರ್ಬೋದು ಅಥವಾ ಕರುಗಳು ಈಗ ಎಲ್ಲ ಹುಟ್ಟುವ ಈ ಸೀಸನ್ ಮುಖ್ಯವಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಮುಖ್ಯವಾಗಿ ಕರುಗಳು ಹುಟ್ಟುವ ಸೀಸನ್ ಇದು. ಸೊ ಅಂತ ನೀವು ಕೇಳಿರೋ ಪ್ರಶ್ನೆ ತುಂಬಾ ರಿಲೆವೆಂಟ್ ಇದೆ. ಸೊ ಇಂಥ ಜಾನುವಾರುಗಳಿಗೆ ಏನಂತಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಕೇರ್ ತಗೊಂಡು ಇವುಗಳಿಗೆ ಸಪರೇಟ್ ಆಗಿ ಒಂದು ರೂಮ್ ನಲ್ಲಿ ಅಥವಾ ಶೆಡ್ ನಲ್ಲಿ ಒಂದು ಸಪರೇಟ್ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಏನಂತಂದ್ರೆ ನಾವು ಟೆಂಪರೇಚರ್ ಅನ್ನ ಮಾನಿಟರ್ ಮಾಡ್ತಾ ಇರೋದು, ಆಮೇಲೆ ಅವುಗಳಿಗೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರನ್ನ ಕೊಡೋದು, ಆಮೇಲೆ ಖನಿಜ ಲವಣಾಂಶಗಳಿರುವ ದಾಣಿ ಮಿಶ್ರಣಗಳು ಅವುಗಳನ್ನು ಕೊಡಬೇಕು. ಬಟ್ ನಮ್ ಜನ ಏನಂದ್ರೆ ಅಂತ ಜಾನುವಾರುಗಳಿಗೆ ಜಾಸ್ತಿ ದಾಣಿ ಮಿಶ್ರಣಗಳು ಕೊಡುವ ಪದ್ಧತಿ ಇದೆ, ಹಾಗೆ ಕೊಡಬಾರ್ದು. ಒಂದ್ ದಾಣಿ ಮಿಶ್ರಣವನ್ನು ಕೊಟ್ಟಾಗ 60-40 ಅನುಪಾಲನೆ ಮಾಡಬೇಕು. ಅಂದ್ರೆ 60 ಡಿಗ್ರಿ 60 ಪ್ರಮಾಣ ನಾವು ಹಸಿರು ಮೇವು ಒಣಮೇವು ಕೊಟ್ರೆ 40 ಪ್ರಮಾಣ ನಾವೇನ ದಾಣಿ ಮಿಶ್ರಣವನ್ನು ಕೊಡಬೇಕು. ಮತ್ತು ಆ ದಾಣಿ ಮಿಶ್ರಣ ಏನ್ ನಾವು ಮಾಡ್ತೀವಿ ಅದರಲ್ಲಿ ಖನಿಜಾಂಶಗಳು ಲವಣಾಂಶಗಳು ಉಪ್ಪು ಈ ತರದೆಲ್ಲವನ್ನು ನಾವು ಮೇಂಟೈನ್ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಅಂತ ಜಾನುವಾರುಗಳಿಗೆ ಉತ್ತಮವಾದ ಆರೈಕೆಯನ್ನು ಕೊಡಬಹುದು. ಆಮೇಲೆ ಈಗ ಚಳಿಗಾಲದಲ್ಲಿ ಅಂತ ಹೇಳಿದಿರಿ, ಚಳಿಗಾಲದಲ್ಲಿ ಸ್ವಲ್ಪ ಅಂದ್ರೆ 20% ಸ್ವಲ್ಪ ಜಾಸ್ತಿ ಆಹಾರ ಕೊಡ್ಬೇಕಂತ ಕೊಡ್ಬೇಕಾಗುವ ಸಂದರ್ಭ ಬರ್ತದೆ. ಹೇಗೆ ಸರ್ ಇದು ರೈತರಿಗೆ ಹೊರೆ ಅಂತ ಅನ್ಸುತ್ತಾ ಅಥವಾ ಇದು ಮಾಡ್ಲೇಬೇಕಂತ ಹೇಳ್ತೀರಾ? ಸರ್, ಇದು ಹೊರೆ ಅಂತ ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಇದು ವಾತಾವರಣದಲ್ಲಾಗುವ ಒಂದು ಬದಲಾವಣೆಗೆ ನಾವು ಜಾನುವಾರಿಗೆ ಏನಂದ್ರೆ ಅಡ್ಜಸ್ಟ್ ಆಗೋಕೆ ಕೊಡುವ ಒಂದು ಸಪ್ಲಿಮೆಂಟ್. ಇದು ಕೊಡದೇ ಇದ್ರೆ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಹಾಲಿನ ಇಳುವರಿಯಲ್ಲಿ ನಮಗೆ ನಷ್ಟ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ದಾಗ ನಾವು ನಷ್ಟ ಆದ್ಮೇಲೆ ಸುಧಾರಿಸಿಕೊಳ್ಳೋದಕ್ಕಿಂತ ಮೊದಲೇ ಏನಂದ್ರೆ ಜಾನುವಾರಿಗೆ ಆ ತರದ ಈಗ ಚಳಿಗಾಲದ ಪ್ರಾರಂಭವಾಗಿದೆ. ಸೊ ಆ ಪ್ರಾರಂಭವಾದಾಗಲೇ ನಾವು ಆ ತರದ ಒಂದು ಹೆಚ್ಚಿನ ಆಹಾರ ಕೊಡುವುದು, ಅದು ಹೇಳ್ತಾರೆ ಕೆಲವೊಬ್ರು 0.8% ಆಫ್ ದ ದೇಹದ ತೂಕ ಏನಂದ್ರೆ ನಾವು ದಾಣಿ ಮಿಶ್ರಣಗಳನ್ನು ಕೊಡಬಹುದು, ಎನರ್ಜಿ ರಿಚ್ ಕಾಳುಗಳನ್ನು ಕೊಡಬಹುದು. ಇವುಗಳನ್ನು ಕೊಡೋದ್ರಿಂದ ನಾವು ರೈತರಿಗೆ ಹೊರೆ ಅಂತೂ ಕೂಡ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಲಿನ ಇಳುವರಿ ಕಡಿಮೆ ಆಗೋದಿಲ್ಲ, ಹಾಗಾಗಿ ರೈತರು ಹಾಲಿನ ಇಳುವರಿಯನ್ನು ಮೇಂಟೈನ್ ಮಾಡೋದು ಅಥವಾ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನಾವೇನಂದ್ರೆ ಇವುಗಳು ಡೆಫಿನೆಟ್ ಆಗಿ ಇವುಗಳ ಹೊರೆ ಅಂತ ನಾವು ಹೇಳಕ್ ಆಗಲ್ಲ ಸರ್. ಈಗ ಸರ್ ನಮ್ಮ ಒಂದು HF ತಳಿ ಹಸುಗಳು ಇದು 10 ಲೀಟರ್ ಮತ್ತೆ ಜಾಸ್ತಿ ಹಾಲು ಕೊಡ್ತವೆ. ಅಂತ ಒಂದು ಸಂದರ್ಭದಲ್ಲಿ ಈಗ 10 ಲೀಟರ್ ಕೊಡ್ತಕ್ಕಂತ ಹಾಲು ಉತ್ಪಾದನೆ ಮಾಡ್ತಕ್ಕಂತ ಜಾನುವಾರುಗಳಿಗೆ ನಾವು ಆಹಾರ ಪದ್ಧತಿಗೆ ಬಂದ್ರೆ ಯಾವೆಲ್ಲ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಒಂದು ಸೂಕ್ಷ್ಮ ಪೋಷಕಾಂಶಗಳು ಜೊತೆಗೆ ಲವಣಗಳು ಇದೆಲ್ಲ ಸೇರಿಸ್ಕೊಂಡ್ ಬಿಟ್ಟು ಕೊಡ್ಬೇಕಂತ ಹೇಳ್ತೀರಾ? ಸರ್, ನೀವು ಕೇಳೋ ಪ್ರಶ್ನೆ ತುಂಬಾ ರಿಲೆವೆಂಟ್ ಇದೆ. ಆಕ್ಚುಲಿ ಏನಂತಂದ್ರೆ, ಪ್ರತಿಯೊಂದು ಜಾನುವಾರಿನ ಅದರ ಸ್ಟೇಜ್ ಮೇಲೆ ಅದರ ಆಹಾರದ ಪದ್ಧತಿ ನಿರ್ವಹಣೆ ಬೇರೆ ಬೇರೆ ಆಗಿರುತ್ತದೆ. ಆದ್ರೆ ನಾವು ಜನರಲ್ ಆಗಿ ಹೇಳಬೇಕಂದ್ರೆ, ಒಂದು 10 ಲೀಟರ್ ಹಾಲು ಕರೆಯುವ ಹಸುವಿಗೆ ನಾವು ಪಶು ಆಹಾರ ಒಂದು ಹಸಿರು ಅಥವಾ ಉತ್ತಮ ಕ್ವಾಲಿಟಿಯ ಪಶು ಹಸಿರು ಮೇವು ನಮಗೆ ಅವೈಲೇಬಲ್ ಇತ್ತಂದ್ರೆ, ಅವಾಗ ನಾವು ಪಶು ಆಹಾರ 2.5 ಕೆಜಿ ಕೊಡಬಹುದು, ಹಸಿರು ಹುಲ್ಲು ನಾವು 35 ಕೆಜಿ ಕೊಡಬಹುದು, ಒಣ ಹುಲ್ಲು ಏನಂದ್ರೆ 3.5 ಕೆಜಿ ಕೊಡಬಹುದು. ಅಥವಾ ಸಾಧಾರಣ ಹಸಿರು ಹುಲ್ಲು ಇತ್ತು ನಮ್ದು, ಯಾವುದು ಅಷ್ಟು ಒಳ್ಳೆ ಕ್ವಾಲಿಟಿ ಹಸಿರು ಹುಲ್ಲು ಇರಲಿಲ್ಲ ಅಂತಂದ್ರೆ, ನಾವು ಪಶು ಆಹಾರವನ್ನು 4.2 ಕೆಜಿ ಮಾಡಿ ಹಸಿರು ಮೇವನ್ನು ನಾವು 20 ಕೆಜಿ ಕೊಟ್ಟು ಒಣ ಮೇವನ್ನು 3 ಕೆಜಿ ಅಂತ ಕೂಡ ಕೊಡಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಹಸಿರು ಮೇವು ಇರೋದೇ ಇಲ್ಲ, ಒಣ ಮೇವುನೇ ಆಲ್ಮೋಸ್ಟ್ ಒಣ ಮೇವುನೇ ಇರುತ್ತೆ ಅಥವಾ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಿದ್ದಾಗ ನಾವೇನ್ ಮಾಡ್ಬೇಕಾಗತ್ತಂದ್ರೆ, ಪಶು ಆಹಾರದ ಪ್ರಮಾಣ ಹೆಚ್ಚು ಮಾಡಿ ಪಶು ಆಹಾರ 8 ಕೆಜಿ ಕೊಟ್ಟು ಹಸಿರು ಮೇವು 2 ಕೆಜಿ ಕೊಟ್ಟು ಒಣ ಮೇವನ್ನು 4.5 ಕೆಜಿ ಕೊಟ್ಟು ನಾವೊಂದು ಸಮತೋಲನವನ್ನು ಕಾಪಾಡಿಕೊಂಡು ಆ ಜಾನುವಾರಿಗೆ ಇಳುವರಿಯಲ್ಲಿ ಯಾವುದೇ ಕಡಿಮೆ ಆಗಲಾರ್ದಂಗೆ ನೋಡಿಕೊಂಡು ನಮ್ಮ ಆರ್ಥಿಕತೆ ಕೂಡ ಹೆಚ್ಚು ಮಾಡ್ಕೋಬಹುದಾಗಿ ಹೇಳಿದ್ವಿ. ಮುಖ್ಯವಾಗಿ ಜಾನುವಾರುಗಳಲ್ಲಿ ಚಳಿಗಾಲ ಒಂದು ಸಮಯದಲ್ಲಿ ಶರೀರ ಕ್ರಿಯೆಯಲ್ಲಿ ಯಾವೆಲ್ಲ ಒಂದು ಬದಲಾವಣೆ ಆಗ್ತವೆ ಸರ್, ಮತ್ತೆ ಜೀವರಸಾಯನ ಒಂದು ಕ್ರಿಯೆಗಳಲ್ಲಿ ಶರೀರ ಕ್ರಿಯೆಗಳಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಹೇಳ್ಬಹುದಾ ಸರ್ ಏನಾದ್ರು? ಸರ್, ಶರೀರ ಕ್ರಿಯೆ ಅಂತಂದ್ರೆ ಅದೇ ಈ ಮೊದಲು ಹೇಳ್ದಂಗೆ, ಒಂದು ಜಾನುವಾರಿಗೆ ಏನಂದ್ರೆ ಬದಲಾವಣೆ ಆಗುವ ಒಂದು ವಾತಾವರಣದಲ್ಲಿ ಆಗುವ ಟೆಂಪರೇಚರ್ನ ಇಳುವರಿಯಿಂದ ಕಮ್ಮಿ ಆಗೋದ್ರಿಂದ ನಾವು ಜಾನುವಾರುಗಳು ಹೋಮಿಯೋಥರ್ಮ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಅನ್ನು ಬಾಡಿಯಲ್ಲಿ ಮೇಂಟೈನ್ ಮಾಡ್ತೇವೆ. ಈಗ ಒಂದು ಆಕಳನ್ನು ತಗೊಂಡ್ರೆ 101 ಡಿಗ್ರಿ ಫ್ಯಾರನೈಟ್ ಅದು ತನ್ನ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಲೇಬೇಕು. ಸೊ ಹಾಗಿದ್ದಾಗ ಶರೀರ ಕ್ರಿಯೆಗಳಲ್ಲಿ ಬದಲಾವಣೆ, ಈ ಮೊದಲು ಹೇಳಿದಾಗೆ ಅದು ತನ್ನ ರಕ್ತದ ಹಾರ್ಟ್ ಬೀಟ್ ನಾವೇನ್ ಹೃದಯದ ಬಡಿತ ಅಂತೀವಿ, ಸೊ ಅವುಗಳನ್ನು ಹೆಚ್ಚು ಮಾಡೋದ್ರಿಂದ, ಹೆಚ್ಚು ಆಹಾರಗಳು ತಿನ್ನೋದ್ರಿಂದ ಅಥವಾ ಹೆಚ್ಚಿನ ಜೀವರಸಾಯನಗಳನ್ನು ಉತ್ಪತ್ತಿ ಮಾಡಬೇಕಾಗತ್ತೆ. ಸೊ ಅವುಗಳನ್ನು ಮಾಡಿ ನಾವು ಏನಂದ್ರೆ ವಾತಾವರಣದ ಪ್ರಕೋಪದಿಂದ ತನ್ನ ಜೀವನವನ್ನು ನಿರ್ವಹಣೆ ಮಾಡುವ ಪ್ರಕ್ರಿಯೆ ಏನಂದ್ರೆ ಜಾನುವಾರುಗಳಲ್ಲಿ, ನಮ್ಮ ಮನುಷ್ಯರಲ್ಲಿ ಹೇಗಿದೆ ಅದೇ ತರ ಏನಂದ್ರೆ ಜಾನುವಾರುಗಳಲ್ಲಿ ಕೂಡ ಇದೆ. ಇಷ್ಟೇ ಏನಂದ್ರೆ ನಾವು ಸ್ವೆಟರ್ಗಳನ್ನು ತಗೊಂಡು ನಮ್ ನಮಗೆ ನಾವು ರಕ್ಷಣೆ ಮಾಡ್ಕೋಬಹುದು. ಆದ್ರೆ ಜಾನುವಾರುಗಳು ಬರೇ ಬತ್ತಲಾಗಿರೋದ್ರಿಂದ ನಾವು ಇವುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಗೊಂಡು ಅವುಗಳಿಗೆ ಏನಂದ್ರೆ ಒಂದು ಉತ್ತಮ ನಿರ್ವಹಣೆ ಮಾಡಿಕೊಂಡು ನಮ್ಮ ಆರ್ಥಿಕತೆಯನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಒಟ್ಟಾರೆಯಾಗಿ ಈ ಒಂದು ಚಳಿಗಾಲದಲ್ಲಿ ಕಡಿಮೆ ಖರ್ಚು ಅಥವಾ ಖರ್ಚಿಲ್ಲದ ಒಂದು ವಿಧಾನಗಳು ತಿಳಿಸ್ತೀರಾ, ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡ್ಬೇಕಂತ? ಸಾಮಾನ್ಯ ಒಂದು ನಮ್ ಈಗ ಸಣ್ಣ ಪುಟ್ಟ ಡೈರಿ ಇಟ್ಕೊಂಡವರಿಗೆ ಅಥವಾ ಇದರಲ್ಲಿ ಉದ್ಯಮ ಮಾಡೋರಿಗೆ ಅವರಿಗೆ ಹೇಳಬೇಕಾಗಿಲ್ಲ, ಅವರು ಅಡ್ವಾನ್ಸ್ ಟೆಕ್ನಾಲಜಿ ಈವನ್ ನಮ್ಮ ವಿಜ್ಞಾನಿಗಳು ಹೇಳೋ ಮೊದಲೇ ಅವರು ಅನುಸರಿಸಿಕೊಂಡು ಬಂದಿರ್ತಾರೆ, ಅಳವಡಿಸಿಕೊಂಡಿರ್ತಾರೆ. ಸಣ್ಣ ರೈತರಿಗೆ ಒಂದೆರಡು ಹಸು ಇಟ್ಕೊಂಡವರಿಗೆ ಅಥವಾ 2-3-4-5 ಎಮ್ಮೆನೋ ಏನೋ ಇಟ್ಕೊಂಡವರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ನೀವು ಕೇಳಿದ ಪ್ರಕಾರ ಒಂದೆರಡು ಹಸುಗಳು ಇಟ್ಕೊಂಡು ಮನೆ ಮುಂದೆ ಸಾಕೋರು ಇರ್ತಾರೆ ಸರ್ ನೀವು ಅನ್ನೋದು. ಅಂತ ಜಾನುವಾರು ಮಾಲೀಕರಿಗೆ ಏನಂದ್ರೆ ನಾವು ಸ್ವಲ್ಪ ಶೆಡ್ ನ ವ್ಯವಸ್ಥೆ ಮಾಡ್ಕೋಬೇಕು, ಆದಷ್ಟು ಒಂದ್ ಮಿನಿಮಮ್ ಶೆಡ್ ಅನ್ನ ನಾವು ಮಾಡ್ಕೋಬೇಕು, ಮಳೆಯಿಂದ ತೊಯ್ಲಾರ್ದಂಗೆ, ಸ್ವಲ್ಪ ಒಳಗಡೆ ತಂಪು ಗಾಳಿ ಬರಲಾರ್ದಂಗೆ ಆತರ ಮಾಡ್ಕೋಬೇಕು. ಅದು ಅಲ್ಲದೆ ಜಾನುವಾರುಗಳಿಗೆ ಏನಂದ್ರೆ ಮುಖ್ಯವಾಗಿ ಏನಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲಿ ಅಂದ್ರೆ ಚಳಿ ಮುಂಜಾವಿನ ಸಮಯದಲ್ಲಿ ಆಹಾರ ಕೊಡೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಆ ಮುಂಜಾನೆ ತಂಪು ಗಾಳಿಯಿಂದ ಏನ್ ದೇಹದ ಉಷ್ಣಾಂಶದ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ನಾವು ಆ ಸಮಯದಲ್ಲಿ ಆಹಾರ ಕೊಡೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಅದು ಜಾನುವಾರಿಗೆ ಏನಂದ್ರೆ ಹೆಲ್ಪ್ ಆಗುತ್ತೆ. ಅದೇ ತರ ಏನಂದ್ರೆ ಸಂಜೆ ಕೂಡ ಒಮ್ಮೆ ದೇಹದ ಉಷ್ಣಾಂಶ ಸೂರ್ಯ ಮುಳುಗಿದ ಮೇಲೆ ತಣ್ಣಗೆ ಗಾಳಿ ಬಿಸಕ್ಕೆ ಶುರು ಆಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ಜಾನುವಾರುಗಳ ಮೇಲೆ ಸ್ಟ್ರೆಸ್ ಆಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ನಾವು ಆಹಾರ ಕೊಡೋದ್ರಿಂದ ಬಾಡಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಏನು, ಅರ್ಲಿ ಮಾರ್ನಿಂಗ್ ಮತ್ತು ಅರ್ಲಿ ಈವ್ನಿಂಗ್ ಅಲ್ಲಿ ನಾವು ಫೀಡ್ ಮಾಡಬೇಕು ಅಂತ ಜಾನುವಾರುಗಳಿಗೆ ಮಾಡೋದ್ರಿಂದ. ಇದರಲ್ಲಿ ಏನಿಲ್ಲ, ಇದು ನಾವು ಟೈಮಿಂಗ್ ಅಷ್ಟೇ ಚೇಂಜ್ ಮಾಡಬೇಕು, ಮತ್ತೇನು ಮಾಡುವಂಗಿಲ್ಲ. ಅದು ಅಲ್ಲದೆ ನಾವು ಕೆಲವೊಂದು ಜಾನುವಾರುಗಳಿಗೆ ನಾವು ಏನಂದ್ರೆ ಹೊರಗಡೆನೆ ಕಟ್ಟಿರ್ತೀವಿ ಅಥವಾ ಎಲ್ಲೋ ಒಂದು ಶೆಡ್ ಅಲ್ಲಿ ಕಟ್ಟಿದ್ವಿ ಅಂದ್ರೆ ನಾವು ಅದನ್ನ ಮಧ್ಯಾಹ್ನದ ಹೊತ್ತಿಗೆ ಏನಂದ್ರೆ ಹೊರಗಡೆ ಬಿಸಿಲಲ್ಲಿ ಅದಕ್ಕೆ ನಾವೇನು ಸನ್ ಬಾತ್ ಅಂತೀವಿ ಆತರ ಹೊರಗಡೆ ಕೂಡಿಸ್ಕೊಂಡು ಬಾಡಿ ಟೆಂಪರೇಚರ್ ಅಂದ್ರೆ ನ್ಯಾಚುರಲ್ ಆಗಿ ಅದು ಅಡ್ಜಸ್ಟ್ ಆಗಕ್ಕೆ ನಾವು ಅವಕ್ಕೆ ಸವಲತ್ತು ಕೊಡಬೇಕು. ಸೊ ಈ ತರ ಇದು ಖರ್ಚಿಲ್ಲದೆ ನಾವು ಕಡಿಮೆ ಜಾನುವಾರುಗಳು ಇದ್ದವರು ಕೂಡ ಇವುಗಳನ್ನು ಮಾಡಬಹುದು ಸರ್. ಇದ್ದಿನ ಒಂದು ರಿಸೋರ್ಸ್ ಅಲ್ಲಿ ನಾವು ಮಾಡಬಹುದು ಸರ್. ಇದಕ್ಕೆ ಯಾವುದೇ ತರಹದ ಹೆಚ್ಚಿನ ಖರ್ಚು ಏನು ಬೇಕಾಗಿಲ್ಲ. ನಾವು ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ನಿರ್ವಹಣೆ ಮಾಡಬೇಕು ಅಷ್ಟೇ ಸರ್. ಭಾರತ ಸರ್ಕಾರದವರು ಒಂದು ಆಂಟಿಬಯೋಟಿಕ್ ನ ಕೊಡುಗೆಯಾಗಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಈ ಒಂದು ಆಂಟಿಬಯೋಟಿಕ್ ನ ಕುರಿತು ಏನ್ ಹೇಳ್ತೀರಾ ಸರ್? ಸಂಪೂರ್ಣವಾಗಿ ಭಾರತದಲ್ಲಿ ತಯಾರು ಮಾಡಿರುವ ನೆಫಿತ್ರೋಮೈಸಿನ್ ಅನ್ನುವ ಆಂಟಿಬಯೋಟಿಕ್ ಅನ್ನ ಮೊನ್ನೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಅದು ಬಿರಾಕ್ ಅಂತ ಒಂದು ಭಾಗ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ನ ಒಂದು ಭಾಗ, ಅದು ಏನಂದ್ರೆ ನೆಫಿತ್ರೋಮೈಸಿನ್ ಆಂಟಿಬಯೋಟಿಕ್ ನ ಚಾಲನೆಗೆ ತಂತು. ಇನ್ನು ಸ್ವಲ್ಪ ಕೆಲವೊಂದು ಕೊನೆಯ ಕ್ಲಿಯರೆನ್ಸ್ ಗಳು ಬೇಕು. ಆದ್ರೆ ಕೂಡ ನೆಫಿತ್ರೋಮೈಸಿನ್ ನ ಪೊಟೆನ್ಶಿಯಲ್ ಇಷ್ಟಿದೆ ಅಂದ್ರೆ ಇದನ್ನ ನಾವು ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಹೇಳ್ತೀವಿ. ಅಂದ್ರೆ ನಾವು ನಿಮೋನಿಯಾದಿಂದ ನಮಗ್ ಗೊತ್ತಿದೆ, ತುಂಬಾ ಚಿಕ್ಕ ಮಕ್ಕಳು, ಏಜ್ ಆದವರು ಅಥವಾ ಕರುಗಳು ಅಥವಾ ನಮ್ಮ ತುಂಬಾ ಹಸುಗಳು ಕುರಿಗಳು ಸಾಯ್ತಾವೆ ಸರ್. ಸೊ ಹಾಗಿದ್ದಾಗ ನಿಮೋನಿಯಾ ಏನಂದ್ರೆ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ಹೇಳ್ಬೋದು. ನಮ್ಮ ಈ ಜಗತ್ತಿನಲ್ಲೇ ಏನಂದ್ರೆ ಅತ್ಯಂತ ಹೆಚ್ಚು ಜನರು ನಿಮೋನಿಯಾದಿಂದ ಸಾಯ್ತಾರೆ, ಅದರಲ್ಲೂ ಚಿಕ್ಕ ಮಕ್ಕಳು ಕರುಗಳು ಇವುಗಳಲ್ಲಿ ತುಂಬಾ ನಿಮೋನಿಯಾ ಕಂಡು ಬರುತ್ತೆ. ಒಂದು ಸ್ಟಡಿ ಪ್ರಕಾರ ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನಿಮೋನಿಯಾದ 23 ಭಾಗದಷ್ಟು ನಿಮೋನಿಯಾ ಕೇಸ್ಗಳು ನಮ್ಮ ಭಾರತದಲ್ಲೇ ಕಂಡು ಬರುತ್ತೆ. ಸೊ ಈ ನೆಫಿತ್ರೋಮೈಸಿನ್ ಅಂತ ಹೊಸ ಏನು ಇದು ಆಂಟಿಬಯೋಟಿಕ್ ಕಂಡುಹಿಡಿದಿದ್ದಾರೆ. ಸೊ ಇದರಿಂದ ಏನಂದ್ರೆ ನಾವೇನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳಿರುತ್ತೆ, ಅಂದ್ರೆ ಜೈವಿಕ ಕ್ರಾಂತಿ ಪ್ರತಿರೋಧಕ ಬ್ಯಾಕ್ಟೀರಿಯಾಗಳಂತ ಸೂಕ್ಷ್ಮಣ ಜೀವಿಗಳಿರುತ್ತಲ್ಲ, ಅವುಗಳನ್ನ ಟ್ರೀಟ್ಮೆಂಟ್ ಮಾಡಿ ಅವುಗಳಿಂದ ಆ ನಿಮೋನಿಯಾದಿಂದ ಬಹಳಷ್ಟು ಜನರು ನಾವು ಜೀವವನ್ನು ಉಳಿಸಿ ನಾವೇನಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ಕೊಡಬಹುದು. ಈ ವಿಷಯದಲ್ಲಿ ನಾವು ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ ತುಂಬಾ ನಾವು ಋಣಿಯಾಗಿರ್ಬೇಕಾಗುತ್ತೆ. ಅದು ಅಲ್ಲದೆ ಈ ನೆಫಿತ್ರೋಮೈಸಿನ್ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೋರಿದ್ದಾರೆ. ಜೈವಿಕ ಕ್ರಾಂತಿ ಪ್ರತಿರೋಧ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಯಾಕೆ ಡೆವಲಪ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದ್ರೆ, ಅತಿಯಾದ ಬಳಕೆ, ನಾವು ಆಂಟಿಬಯೋಟಿಕ್ ಗಳು ಬೇಕಾದಾಗ ಮಾತ್ರ ಬಳಕೆ ಮಾಡಬೇಕು, ಮತ್ತು ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ನಾವು ಅನಿಯಂತ್ರಿತವಾಗಿ ಔಷಧಿಗಳನ್ನು ನೀಡಿಕೆಯನ್ನು ನೋಡಿರ್ತೇವೆ. ನಾವು ಅತಿಯಾದ ಆಂಟಿಬಯೋಟಿಕ್ ಗಳ ಕೊಡೋದು ಅಥವಾ ಅನಿಯಂತ್ರಿತವಾಗಿ ಯಾರೋ ತಿಳಿಲಾರದವರು ಏನಂದ್ರೆ ಅದನ್ನ ನೀಡೋದ್ರಿಂದ ಕೆಲವೊಬ್ರು ಪಡೆಯೋದು ಅಥವಾ ಅಪೂರ್ಣವಾದ ಚಿಕಿತ್ಸೆ, ಈಗ ಡಾಕ್ಟರ್ ಹೇಳಿರ್ತಾರೆ 5 ದಿವಸ ತಗೊಳ್ಳಿ 7 ದಿವಸ ತಗೊಳ್ಳಿ, ಈ ಕೆಲವೊಂದು ಆಂಟಿಬಯೋಟಿಕ್ಸ್ ಅಥವಾ ಆಂಟಿ ಫಂಗಲ್ಸ್ ಇರ್ತವೆ ಅದು 15 ದಿವಸ ತಗೋಬೇಕಾಗತ್ತೆ. ಸೊ ಹಾಗಿದ್ದಾಗ ಮಾತ್ರ ಅವುಗಳ ಕಂಟ್ರೋಲ್ ಅಲ್ಲಿ ಬರುತ್ತೆ, ಮುಂದೆ ಏನಂದ್ರೆ ಅವುಗಳ ಉಪಯುಕ್ತತೆ ಉಳ್ಕೊಳ್ಳುತ್ತೆ. ಆದ್ರೆ ಏನಾಗತ್ತೆ, ಜನ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಲಕ್ಷಣಗಳು ಕಮ್ಮಿ ಆದಾಗ ಅವುಗಳನ್ನ ಅಲ್ಲೇ ನಿಲ್ಸಿಬಿಟ್ಟಾಗ ಏನಾಗತ್ತೆ, ಆ ಆಂಟಿಬಯೋಟಿಕ್ ಗಳ ವಿರುದ್ಧ ಏನಂದ್ರೆ ಆ ಬ್ಯಾಕ್ಟೀರಿಯಾ ಏನಂದ್ರೆ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡುತ್ತೆ. ಇದು ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ನಮ್ಮ ಸಂಪೂರ್ಣ ಜಗತ್ತಿಗೆ ಏನಂದ್ರೆ ತಲೆದೊಡ್ಡಿದೆ. ಸೊ ಹಾಗಿದ್ದಾಗ ಅಪೂರ್ಣವಾದ ಚಿಕಿತ್ಸೆ ಮಾಡಬಾರದು, ಅನವಶ್ಯಕವಾಗಿ ಆಂಟಿಬಯೋಟಿಕ್ ಗಳ ಬಳಕೆ ಮಾಡಬಾರದು, ಅತಿಯಾದ ಬಳಕೆ ಮಾಡಬಾರದು, ಮತ್ತು ಅನಿಯಂತ್ರಿತವಾಗಿ ಔಷಧಗಳನ್ನು ಮೆಡಿಕಲ್ ಶಾಪ್ಗಳಲ್ಲಾಯ್ತು ಅಥವಾ ಯಾರು ತಿಳಿಲಾರದವರಿಂದ ಪಡೆದು ನಾವುಗಳನ್ನು ಸೇವನೆ ಮಾಡೋದ್ರಿಂದ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗಬಹುದು. ಸೊ ಹೀಗಿದ್ದಾಗ ನಾವು ತುಂಬಾನೇ ಕಾಶಿಯಸ್ ಆಗಿ ಅಥವಾ ತುಂಬಾ ಜಾಣ್ಮೆಯಿಂದ ಆಂಟಿಬಯೋಟಿಕ್ ಗಳ ಡಾಕ್ಟರ್ಗಳ ಸಲಹೆಯಿಂದ ಮಾತ್ರ ತಗೋಬೇಕು, ಇಲ್ಲದ್ರೆ ಆಂಟಿಬಯೋಟಿಕ್ ಗಳು ತಗೊಳ್ಳಿಕ್ಕೆ ಹೋಗಬಾರ್ದು ಸರ್. ಓಕೆ ಸರ್, ಧನ್ಯವಾದ. ಇದುವರೆಗೆ ತಾವು ಚಳಿಗಾಲದಲ್ಲಿ ವಿಶೇಷವಾಗಿ ದನ ಮತ್ತು ಎಮ್ಮೆಗಳ ಒಂದು ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತ ವೈಜ್ಞಾನಿಕ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀವು ದೊರಕಿಸಿಕೊಟ್ಟಿದ್ದೀರಾ, ನೀಡಿದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ದನ ಎಮ್ಮೆಗಳ ನಿರ್ವಹಣೆ ಈ ವಿಷಯವಾಗಿ ಡಾ ಯೋಗೇಶ್ ಸಹಾಯಕ ಪ್ರಾಧ್ಯಾಪಕರು ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಮೇಕೆ ಸಾಕಾಣಿಕೆ ಕುರಿತು ಶಿವಮೊಗ್ಗದ ಗೆಂಜೇನಹಳ್ಳಿ ಗ್ರಾಮದ ರೈತರಾದಂತಹ ಶ್ರೀ ಕುಮಾರ್ ಜಿ ನಾಯಕ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಗೆಂಜನಹಳ್ಳಿ ಮತ್ತೆ ಹನುಮಂತ ನಗರದ ಕುಮಾರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮುಖ್ಯವಾಗಿ ಮೇಕೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಕುಮಾರ ನಾಯಕ್ ಅವರು. ನಮಸ್ಕಾರ. ಎಷ್ಟು ವರ್ಷದಿಂದ ಈ ಮೇಕೆ ಸಾಕ್ತಾ ಇದ್ದೀರಿ? 3 ವರ್ಷದಿಂದ. ಎಷ್ಟು ಅಂತ ಹೇಳಿ? ವರ್ಷ ಒಂದೊಂದು ಎರಡೆರಡು ಮರಿ ಹಾಕ್ತವೆ. 3 ವರ್ಷದಿಂದ ಮೇಯಿಸ್ತಾ ಇದೀವಿ. ಎಷ್ಟಿದಾವೆ? ಒಂದು 11 ಇದಾವೆ. 11. ತಳಿಗೆ ಬಂದ್ರೆ ಇದು ಜವಾರಿನ ಅಂದ್ರೆ ಸ್ಥಳೀಯಲ್ಲಿ ಸಿಕ್ತಕ್ಕಂಥದ ಅಥವಾ ಜವಾರಿ? ಜವಾರಿನೇ. ಜವಾರಿನೇ ನಮ್ದು. ಜವಾರಿನೇ. ಜವಾರಿನೇ. 3 ವರ್ಷದಿಂದ ಮಾಡ್ತೇವೆ. 3 ವರ್ಷಕ್ಕಿಂತ ಮೊದಲು? ಅದಕ್ಕಿಂತ ಮೊದಲು ಕೂಲಿ ಹೋಗ್ತಾ ಇದ್ವಿ. ಎಲ್ಲಿ? ಅಲ್ಲಿ ಯಾರ್ ಕರೀತಾರ ಅವ್ರದ್ದು. ಯಾರು ಕರೀತಾರೋ ಅವ್ರದ್ದು ಹೋಗ್ತಾ ಇದ್ವಿ. ಈಗ ಜಮೀನ್ ಅಂತ ಹೇಳಿದ್ರಿ, ಜಮೀನಲ್ಲಿ ಯಾವ ಬೆಳೆ ಬೆಳೆ? ಬೆಳೆ ಹಾಕಿದ್ವಿ. ಬೆಳೆ ಹಾಕಿದ್ವಿ, ಈ ಮಳೆ ಇವತ್ತ ನಾಶ ಮಾಡ್ಬಿಡ್ತಾರ. ಜಾಸ್ತಿ ಮಳೆ ಆಯ್ತು. ಬಹಳ ಜಾಸ್ತಿ ಮಳೆ ಆಯ್ತು, ಹಾಕಿದ ಬೆಳೆ ಎಲ್ಲ ಹೋಗ್ಬಿಡ್ತು. ಈ ತರ ಮುಳ್ಳು ಬೆಳ್ಕೊಂಡ್ಬಿಟ್ಟಿದೆ. ಮುಳ್ಳು ಬೆಳ್ಕೊಂಡ್ಬಿಟ್ಟೈತೆ. ರೈತರಾದ್ರೆ ಏನ್ ಮಾಡ್ಬೇಕಾದ್ರಲ್ಲಿ? ಗೊಬ್ಬರ ಹಾಕಿದ ದುಡ್ಡಿಲ್ಲ, ಕೂಲಿ ಆಳಿನ ದುಡ್ಡಿಲ್ಲ, ಟ್ರಾಕ್ಟರ್ ಓಡಿಸಿದ ದುಡ್ಡಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಅದಕ್ಕೆ ಇದ ಅದಕ್ಕೆ ಕುರಿ ಮೇಯಿಸ್ಕೊಂಡು ಆಯ್ದಿವಿ. ಕುರಿ ಮೇಯಿಸ್ಕೊಂಡು ಆಯ್ದಿವಿ. ಇನ್ನೇನಿಲ್ಲ. ಈಗ ಇದ್ರದ್ದು ಮಾಂಸಕ್ಕಂತಾನೆ ನೀವು ಬೆಳೆಸ್ತಾ ಇದ್ರೆ, ಹಾಲಿಗಂತನೂ ಕೂಡ ಬೆಳೆಸ್ತಾ ಇದ್ದಾರೆ? ಹಾಲು ಇದ್ ಮಾಡ್ಕೋಬಹುದು, ಇಲ್ಲಾದ್ರೆ ನಾವ್ ಮಾರ್ಬೋದು. ಮಾರ್ಬೋದು, ಅದಕ್ಕೇನಿಲ್ಲ. ಹೋದ ವರ್ಷ ಬೆಳೆ ಯಾವ ರೀತಿ ಬಂದಿತ್ತು? ಹೋದ ವರ್ಷ ಮಳೆ ಹೋಗ್ಬಿಡ್ತಲ್ಲ. ಹೋದ ವರ್ಷ ಬೆಳೆ ಇಲ್ಲ. ಬೆಳೆ ಇಲ್ಲ ಹೋದ ವರ್ಷ ಬೆಳೆ ಇಲ್ಲ. ಮಳೆ ಹೋತು, ಬೆಳೆ ಇಲ್ಲ. ಈ ವರ್ಷ ಮಳೆ ಜಾಸ್ತಿ ಆಯ್ತು, ಬೆಳೆ ಇಲ್ಲ. ಬೆಳೆ ಹೋತು ಹಂಗೆ. ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ? ನಮ್ ಕುಟುಂಬದ 5 ಜನ ಇದೀವಿ. ಯಾರ್ಯಾರು? ನನ್ ಮಗ, ಮಕ್ಕಳು 3 ಜನ, ಗಂಡ ಹೆಂಡತಿ ಇಬ್ರು. ಮಕ್ಕಳು ಏನ್ ಮಾಡ್ತಾವ್ರೆ? ಮಕ್ಕಳು ಕೂಲಿ ಕೆಲಸ ಹೋಗ್ತಾರೆ. ಸ್ಕೂಲಿ ಕಳ್ಸಿಲ್ಲ? ಸ್ಕೂಲ್ ಹೋದ್ರು, ಓದಿ ಬಿಟ್ರು. ಎಷ್ಟು ತನಕ? ಅವ್ರ ಒಬ್ಬನ SSC, ಒಬ್ಬನ BCOM, ಒಬ್ಬನ ಇದ್ ಮಾಡ್ಕೊಂಡು ಬಿಟ್ರು 3 ಜನ. ನೀವು ನಿಮ್ಗೆ ಸ್ವಲ್ಪ ಕಷ್ಟ ಆಯ್ತಾ ಓದಿಸ್ಲಿಕ್ಕೆ? ಓದಿಸಿದ ಕಷ್ಟ ಏನ್, ನಮ್ಗೇನು ಸುಗಾರು, ಮಕ್ಕಳು ಇದ್ ಮಾಡ್ಬಿಟ್ರು. ನಾನ್ ಒಬ್ಬನೇ, ನಾನ್ ಒಬ್ಬನೇ ದುಡಿ ಮಾಡೋದ್ ನೋಡಿ, ಅಪ್ಪ ನೋಡಿದ್ರೆ ಒಬ್ಬನೇ ಸಾಯ್ತಿದ್ದಾನೆ. ವಯಸ್ಸಾಗಿತ್ತೆ ಅಲ್ಲ ಹಂಗ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಓದಿದ್ ಏನ್ ಪ್ರಯತ್ನ ಐತಿಗ? ಅಲ್ಲಿ ಲಂಚ ಕಟ್ಟು, ಇಲ್ಲಿ ಲಂಚ ಕಟ್ಟಬೇಕು, ಸುಮ್ನೆ ನಮ್ಮ ಹತ್ರ ದುಡ್ಡು ಇರಲ್ಲ, ಏನಿಲ್ಲ ಹಂಗಂತ ಹೇಳಿ ಮಕ್ಕಳೇನ್ ಮಾಡಿದ್ರು, ಇದಕ್ಕೆ ದಂಧೆಗೆ ನಿಂತ್ಕೋಬಿಟ್ರು. ಕೆಲ್ಸಕ್ಕೆ ಹೋಗ್ಬಿಟ್ರು. ಈಗ ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ನಿಮ್ಗೆ ಸುಖ ಅಂತ ಅನಿಸ್ತಾ ಇದೆ? ಸುಖ ಅಂತ ಸುಮ್ ಅನಿಸ್ತಾ ಇತ್ತು ನಮ್ಗೆ. ಮನೆಯವ್ರು ಏನ್ ಮಾಡ್ತಾರೆ? ಮನೆಯವ್ರು ಮನೇಲಿ ಇರ್ತಾರೆ. ಮನೆ ಕೆಲಸ ಮಾಡ್ತಾರೆ? ಮನೆ ಕೆಲಸ ಮನೇಲಿ ಇರ್ತಾರೆ. ಈಗ ಇದು ಮೇಕೆಗಳನ್ನ ಈ ತರ ಸಾಕಾಣಿಕೆ ಮಾಡ್ಕೊಂಡು ಒಯ್ದು ಕೊಟ್ಟಿಗೆಲ್ ಕಟ್ತೀರಾ? ಹಂಗೆ ಹಂಗೆ ಬಿಡ್ತೀರಾ? ಇಲ್ಲ ಇಲ್ಲ, ಕೊಟ್ಟಿಗೆಲ್ ಕಟ್ತೀವಿ. ಕೊಟ್ಟಿಗೆ ಇದೆ? ಕೊಟ್ಟಿಗೆ ಇದೆ. ಕೊಟ್ಟಿಗೆಲ್ ಕಟ್ಲಿಲ್ಲ ಅಂದ್ರೆ ಜನ ಬಿಡ್ಬೇಕಲ್ರ, ಕಳ್ರು. ರಾತ್ರಿ ರಾತ್ರಿ ಸಮಸ್ಯೆ ಅದ್ ಬೇರೆ ಆಗುತ್ತಲ್ಲ. ಹಂಗಾಗಿ ಸಾಮಾನ್ಯವಾಗಿ ಊರಲ್ಲಿ ಊರಲ್ಲೇ ಬಹಳ ಕಳ್ರು. ಹೊರಗಡೆ ಜನ ಬರಲ್ಲ, ಊರಲ್ಲೇ ಬಹಳ ಕಳ್ರು. ಹಂಗ್ ಬಿಟ್ಟು ಅಂದ್ರೆ ಊರಲ್ಲೇ ಕಳ್ರು. ಈಗ ಮೇಕೆಗಳನ್ನ ಯಾವ ರೀತಿಯಿಂದ ಶೆಡ್ ಮಾಡ್ಕೊಂಡಿದ್ರಿ? ಇದಕ್ಕೆ ಶೆಡ್ ಅಂದ್ರೆ ನಾವು ಸುತ್ತಲೂ ಶೀಟ್ ಹೊಡಿದೀವಿ. ಮ್ಯಾಲ ಶೀಟ್ ಹೊಡೆದಿ, ಸುತ್ತಲೂ ಶೀಟ್ ಹೊಡೆದಿ, ಒಂದ್ ಬಾಕಲ್ ಮಾಡ್ತೀವಿ. ಬಾಕಲ್ ಮಾಡ್ಕೊಂಡಿದ್ದೀವಿ. ಬಾಕಲ್ ಮಾಡ್ಕೊಂಡು. ಮ್ಯಾಗ ಅಂದ್ರೆ ಇದು ಸಿಮೆಂಟ್ ಶೀಟ? ಸಿಮೆಂಟ್ ಶೀಟ್ ಅಲ್ಲ, ಶೀಟ್ ತಗಡ್ ಶೀಟ್. ತಗಡ್ ಶೀಟ್ ಇದ್ದು? ತಗಡ್ ಶೀಟ್ ಇದ್ದು. ಮತ್ತೆ ಇದು ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಅನ್ಸುತ್ತೆ? ನಮ್ಮ ಆಡಿಗೆ ಮಾತ್ರ ಸಪರೇಟ್ ಅದು, ನಮ್ದು ಸಪರೇಟ್ ಮನೆ. ಆಡಿಗೊಂದ್ ಶೆಡ್, ನಮಗೊಂದ್ ಶೆಡ್, ನಾವ್ ಇರಕ್ ಒಂದ್ ಮನೆ, ಆಡಿಗೆ ಒಂದ್ ಶೆಡ್ ಕಟ್ಟಿದೀವಿ. ಇದು ಬಂದಿದ್ದ ಗೊಬ್ಬರ ಮತ್ತೆ ಇದ್ರ ಹಂಗೆ ಇರುತ್ತೆ? ಇರ್ತದೆ. ಗೊಬ್ಬರ ಇರುತ್ತೆ. ಆಮೇಲೆ ಇದ್ರದ್ದು ಮೂತ್ರ ಎಲ್ಲ ಗೊಬ್ಬರದಲ್ಲೇ. ಗೊಬ್ಬರದಲ್ಲೇ. ಇದು ಎಷ್ಟು ಬರ್ತದೆ ವರ್ಷಕ್ಕೆ ಗೊಬ್ಬರ? ಗೊಬ್ಬರ ಒಂದು ವರ್ಷ ಅಂದ್ರೆ ಅದ ನಾವು ಇದ್ದಂಗ ಕುರಿಗ ಇದ್ರೆ ಒಂದ್ 2 ಲೋಡ್ ಸಿಗತ್ತೆ. ಕುರಿ ಕಡಿಮೆ ಇತ್ತು ಅಂದ್ರೆ 1 ಲೋಡ್ ಸಿಗತ್ತೆ ವರ್ಷಕ್ಕೆ. ಹಿಂಗೆ ಕುರಿ ಮೇಲೆ ಹಿಂಗೆ ಜಾಸ್ತಿ ಇತ್ತು ಹಂಗೆ. ಜಾಸ್ತಿ ಕುರಿತಂದ್ರೆ 2 ಲೋಡ್ ಸಿಗತ್ತೆ. ಜಾಸ್ತಿ ಕುರಿದ್ರೆ 2 ಲೋಡ್? 2 ಲೋಡ್ ಸಿಗತ್ತೆ. ಕಮ್ಮಿ ಇತ್ತಂದ್ರೆ 1 ಲೋಡ್ ಸಿಗತ್ತೆ ವರ್ಷ. ಕಮ್ಮಿ ಇದ್ರೆ 1 ಲೋಡ್ ಸಿಗುತ್ತೆ. 1 ಲೋಡ್ ಸಿಗತ್ತೆ. ಆಮೇಲೆ ಈಗ ಈ ಒಂದು ಮೇವು ಹಾಕಿ ಕೂಡ ಮನೆಯಲ್ಲಿ ಮತ್ತೆ ಮೇವು ಹಾಕ್ತಿರೋ? ಇದಕ್ಕೆ ಇದು ಮೇಯಿಸ್ಕೊಂಡ್ ಬಂದು? ಇಲ್ಲ ಇಲ್ಲ ಇಲ್ಲ. ಏನ್ ಮೇಯಿಸ್ಕೊಂಡ್ ಬರ್ತೀರಾ? ಅದೇ ಸಂಜೆ 5 ಗಂಟೆ 6 ಗಂಟೆಗೆ ಹೋಗ್ತೀವಿ. ಕಟ್ಬಿಡ್ತೀರಿ? ಕಟ್ಟಿ ಬೆಳಿಗ್ಗೆ 9-10 ಗಂಟೆಗೆ ಬಿಡ್ತೀವಿ. ನೀರು ಅದು ಹೆಂಗೆ ಕುಡಿಸೋದು? ನೀರು ಒಂದು ಎಲ್ಲಿ ನೀರು ಇರತ್ತೆ ಅಲ್ಲ ತಗೊಂಡೋಗ್ತೀವಿ, ಒಂದ್ ಬಕೆಟ್ ಇಟ್ಟಿರ್ತೀವಿ, ಆ ಬಕೆಟ್ ತುಂಬ ಇಡ್ತೀವಿ, ಕುಡಿತಾವೆ. ಮತ್ತೆ ಈಗ ಚಳಿಗಾಲಲ್ಲ, ಸಂಜೆ ಹೊತ್ತು ಯಾವ ರೀತಿಯಿಂದ ಇದಕ್ಕೆ ಮಾಡ್ತೀರಿ ಆಡುಗಳಿಗ? ಆಡುಗ ಅದಕ್ಕೇನಿಲ್ಲ, ಹೋಗಿ ಕಟ್ತೀವಿ. ಕಟ್ತೀವಿ, ಮತ್ತಿರ ಸೊಳ್ಳೆ ಕಾಟ ಇದ್ರೆ ಹೊಗೆ ಹಾಕ್ತಿವಿ. ಯಾವ ಒಂದು ಇದರಿಂದ ಹೊಗೆ ಹಾಕ್ತಿರಿ? ಹೋಗ್ತಾ ಸೌದಿಗಳು ಇರ್ತಾವಲ್ಲ, ಸೌದಿ ಬೆಂಕಿ ಕೊಟ್ಬಿಡೋದು. ಆಮೇಲೆ ಹಸಿ ಸಪ್ಪ ಐತಲ್ಲ, ಹಸಿ ಸಪ್ಪೆ ಯಾವ್ದು ಯಾವ್ದಾರ ಸಿಗ್ಲಿ, ಹಸಿ ಸಪ್ಪು ಒಟ್ಟಾರೆ ಊರ ಸುತ್ತಮುತ್ತ ಹಸಿ ಸಪ್ಪು, ಹಸಿ ಸಪ್ಪು ಕೊಯ್ಕೊಂಡು ಹೋಗಿ ಮೇಲೆ ಹಾಕ್ಬಿಡ್ತೀವಿ. ಅದೊಂದ್ ಹೊಗೆ ಆಗತ್ತೆ, ಹೊಗೆ ಆಗತ್ತೆ, ಅದ್ರ ಮೇಲೆ ಸೊಳ್ಳೆದು ಕಾಟ ಆಗಿ ಸೊಳ್ಳೆ ಕಾಟ ಬರೋದಿಲ್ಲ, ಬರಲ್ಲ. ಈ ರೋಗ ರುಜಿನ ಬಂದ್ರೆ, ರೋಗ ರುಜಿನ ಬಂದ್ರೆ ನಾವು ಇದಕ್ಕೆ ಹೋಯ್ತೀವಿ, ಡಾಕ್ಟರ್ ಕರೆಸ್ತೀವಿ, ಇಲ್ಲಾದ್ರೆ ಆಸ್ಪತ್ರೆ ತಗೊಂಡು ಹೋಗ್ಬಿಡ್ತೀವಿ. ತಗೊಂಡೋಗ್ತೀರಾ? ಮನೆ ಮದ್ದಾಗ ಏನ್ ಕೊಡ್ತೀರಿ? ಮನೆ ಮದ್ದಾಗ ಅಂದ್ರೆ ಏನಾದ್ರ ಒಂದ್ ನಾವು ತಿಂತೀವಲ್ಲ, ಅನ್ನ ಸಾಂಬಾರ್, ಉಳಿಯ ಸಾಂಬಾರು ಅನ್ನ, ನಾವು ತಟ್ಟೆ ತೊಳೆದ ಅವೆಲ್ಲ ಇರ್ತೈತಲ್ಲ, ಅದು ಇಡ್ತೀವಿ ಬೆಳಿಗ್ಗೆ. ಬೆಳಿಗ್ಗೆ ಇಡ್ತೀವಿ ಅದಕ್ಕೆ, ಬೆಳಿಗ್ಗೆ ಉಳಿದ ಅನ್ನ ಎನ್ನ ಎಲ್ಲ ಇಟ್ಟು ಕುಡಿಸ್ತೀವಿ ಅದಕ್ಕೆ. ಅಲ್ಲ, ಈಗ ಜ್ವರ ಬಂತಂತ ತಿಳ್ಕೊಳ್ಳಿ, ಕೆಮ್ಮು ಅದು ಏನೋ ಸ್ವಲ್ಪ ಬಂತಂತಂದ್ರೆ ಈ ತಪ್ಪಲದ ಕಷಾಯ ಆ ತರದ ಏನಾದ್ರು ಕೊಡ್ತೀರಾ? ಇಲ್ಲ ಇಲ್ಲ, ಅದು ಕೊಡಲ್ಲ. ಹಿಂದೆ ಕೊಡ್ತಿದ್ರಲ್ಲ, ನಮ್ಮ ಹಿಂದೆ ಜನ ಸಾಯಂಕಾಲದಲ್ಲಿ ಕೊಡ್ತಿದ್ರು, ಅದು ಅದು ಕೊಡ್ತೀವಿ ನಾವು. ನಾವು ಕೊಡ್ತೀವಿ ಅದಕ್ಕೇನಿಲ್ಲ, ನಾವು ಕೊಡ್ತೀವಿ ಏನ್ ಗೊತ್ತಾ? ಅದಕ್ಕೆ ಬೆಳ್ಳುಳ್ಳಿ ಐತಲ್ಲ, ಬೆಳ್ಳುಳ್ಳಿ ಜಜ್ಜಿ ಬಿಡ್ತೀವಿ, ಒಂದ್ ಮರದ ಒಂದ್ ಚಕ್ಕೆ ತಗೊಳ್ತೀವಿ. ಯಾವ ಮರದ್ದು? ಒಂದ್ ತಸ್ಬಿ ಮರ ಅಂತ ಇರುತ್ತೆ, ಅದ್ರ ಚಕ್ಕೆ ತಗೊಳ್ತೀವಿ. ಆ ಬೇವಿನ ಮರದ್ದು ಒಂದ್ ಚಕ್ಕೆ ಅದ್ ತಕೊಂಡಿ, ಆಮೇಲೆ ಮೆಣಸ್ ಇರುತ್ತ ಕಾಳ್ ಮೆಣಸ್, ಅದೆಲ್ಲ ಹಾಕಿ ಕುಟ್ತೀವಿ. ಕುಟ್ಟಿ ಸೋಸ್ಬಿಟ್ಟು ಒಂದೊಂದು ಬಾಟ್ಲಿ ಕುಡಿಸ್ತೀವಿ, ಅದಕ್ಕೆ ಕುಡಿಸ್ತೀವಿ. ಅದ್ರಲಿಂದ ಏನು ನಿಮ್ಗ ಇದು ಅನಿಸ್ತು? ಕುಡಿಸಿದ್ಮೇಲೆ ಅಂದ್ರೆ ಕೆಮ್ಮು ಶೀತ ಬರಲ್ಲ, ಎಲ್ಲ ಹೋಗತ್ತೆ ಅದ್ರಲ್ಲಿ. ಆಮೇಲೆ ಆಸ್ಪತ್ರೆ ತಗೊಂಡು ಹೋಗ್ತೀವಿ. ಅದ್ರ ಮೇಲೆ ಡಾಕ್ಟರ್ಗೆ ಫೋನ್ ಮಾಡಿದ್ರೆ ಡಾಕ್ಟರ್ ಬರ್ತಾರೆ, ಬಂದು ಇಂಜೆಕ್ಷನ್ ಕೊಡ್ತಾರ. ಇಂಜೆಕ್ಷನ್ ಕೊಟ್ಟು ಅವ್ರಿಗೆ ಏನ್ ಕೊಡ್ಬೇಕು ಅದ್ ಕೊಟ್ಟು ಇಸ್ಕೊಂಡು ಹೋಗ್ತಾರೆ. ಇಷ್ಟು ಮರಿಗಳಿಗೆ ಇಷ್ಟು ಹೋತ ಬಿಡ್ಬೇಕಂತ ಹೇಳ್ತಾರೆ, ನೀವು ಯಾವ ರೀತಿಯಿಂದ ಮರಿ ಮಾಡ್ಬೇಕಂದ್ರೆ? ಮರಿ ಮಾಡ್ಬೇಕಂದ್ರೆ ನಾವು ಒಂದ್ ಹೋತ ಬಿಟ್ಟಿರ್ತೀವಿ. ಎಷ್ಟು ಮರಿಗಳಿಗೆ? ಎಷ್ಟು? ಒಂದ್ ವಾರ್ಡ್ ಹತ್ತಾಡಿದ್ರು ಸಾಕು, ಒಂದೇ ಹೋತ, ಒಂದು ಒಂದೇ ಹೋತ. ಅಷ್ಟು ಬಿಡಕ್ಕಾಗಲ್ಲ. ಅಷ್ಟು ಬಿಟ್ಟು ಅಂದ್ರೆ ಆಡುಗಳಿಗೆ ಮೇಯಕ್ಕೂ ಕೊಡಲ್ಲ, ಬಿಡಕ್ಕೂ ಕೊಡಲ್ಲ. ಹಂಗಾಗಿ ನಾವ್ ಮಾಡ್ತೀವಿ, ಒಂದ್ ಹೋತ, ಬಾಕಿ ಎಲ್ಲ ಕಸಿ ಮಾಡ್ಬಿಡ್ತೀವಿ. ಒಂದ್ ಮಾತ್ರ ಇಟ್ಕೊಂತೀವಿ, ಒಂದ್ ಮಾತ್ರ ಬೀಜಕ್ಕೆ ಇಟ್ಕೊಂತೀವಿ ಆದ್ಮೇಲೆ. ಅದಷ್ಟೇ, ಅದ್ ಬಿಟ್ರೆ ಯಾವ್ದು ಬಿಡಲ್ಲ. ಇದು ಹೇಗೆ ಹಾಲು ಅಂತ ಹೇಳಿದ್ರೆ, ಹಾಲು ಊರಲ್ಲಿ ಮಾರಾಟ ಆಗುತ್ತಾ? ಇಲ್ಲ, ನಾವು ಹಾಲು ಮಾರ ಆಡಿಂದ ಹಾಲ್ ಮಾರಲ್ಲ. ನಾವು ಆಡಿಗೆ ಮರಿಗಳು ಇರ್ತಾವಲ್ಲ, ಮಡಿಗೆ ಮರಿನೇ ಅವಕ್ಕೆನೆ, ನಾವು ತೆಗಿಯಲ್ಲ, ನಾವು ಏನು ಮಾಡಲ್ಲ ಅದಕ್ಕೆ, ಎಲ್ಲ ಮರಿಗೆ ಬಿಡ್ತೀವಿ ನಾವು. ಮರಿಗೆ ಬಿಟ್ಬಿಡ್ತೀವಿ. ಮತ್ತೆ ಮನೆಯಲ್ಲಿ ಕೂಡ ಉಪಯೋಗಿಸ್ತಾರಲ್ಲ ಕೆಲವೊಬ್ರು? ಕೆಲವೊಬ್ರು ಅದು ಆಡು ಹಾಲು ಒಳ್ಳೇದು, ಉಪ್ಸೋದು ಒಳ್ಳೇದು ನಮಗೆ, ಅದು ಗಟ್ಟಿ, ಅದಕ್ಕಿಂತ ಹಾಲು ಯಾವ್ದು ಗಟ್ಟಿ ಇಲ್ಲ, ಅದು ಒಳ್ಳೇದೇ, ಮನುಷ್ಯನ ಆರೋಗ್ಯನು ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು ಅದು. ಅದ್ ನಾವೇನ್ ಮಾಡ್ತೀವಿ, ನಾವು ಹಾಲು ತೆಗೆದ್ರೆ ಮರಿಗಳಿಗೆ ಹಾಲು ಆಗಲ್ಲ, ಮರಿಗಳು ಇದಾಗ್ಬಿಡ್ತಾವೆ, ಮರಿಗಳು ದಷ್ಟಪುಷ್ಟ ದಷ್ಟ ಬೆಳೆಯೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಮರಿ ಬೆಳಿಲಿ ಅಂತ ಹೇಳಿ ಹಾಲು ಬಿಡಿ, ನಾವು ಹಾಲು ಕರೆಯಲ್ಲ. ಇಲ್ಲ, ಹನ್ನೊಂದಿದೆ, ಹನ್ನೊಂದಿದೆ. ಇನ್ನು ಜಾಸ್ತಿ ಮಾಡ್ಬೇಕನ್ನೋ ಏನಾದ್ರು ಯೋಚನೆ ಐತೆ? ಇನ್ನು ಅದೇ ಕಾಲ ಅದಕ್ಕೆ ನಿಂತ್ಕೊಂಡಿದೀವಿ ಅಂತ, ಮೇಸೆಗೋಸ್ಕರ ಅದಕ್ಕೋಸ್ಕರ ಆಗ್ಲಿ ಬಿಡ್ರಿ, ಜಾಸ್ತಿ ಆಗ್ಬೇಕಂತ. ಸರ್ಕಾರದಿಂದ ಏನಾದ್ರೂ ನಿಮ್ಗೆ ಯಾವನು ಯಾರು ಕೊಟ್ಟಿಲ್ಲ ರೀ? ಸರ್ಕಾರ ಯಾವ ಏನು ಇಲ್ಲ, ಸಬ್ಸಿಡಿ ಕೊಡೋದು ಅಥವಾ ಇನ್ನು ಇನ್ನು ಖರೀದಿ ಮಾಡಕ್ಕೆ ದುಡ್ಡು ಕೊಡೋದು ಯಾವ್ದು ಇಲ್ಲ. ನೀವು ಇಲಾಖೆಯವ್ರನ್ನ ಸಂಪರ್ಕ ಮಾಡಿದೀರಾ ಪಶುಸಂಗೋಪನಾ ಇಲಾಖೆಗೆ? ಇಲ್ಲ, ಮಾಡಿಲ್ಲ. ಮಾಡಿಲ್ಲ, ಮಾಡಿಲ್ಲ. ಅಂದ್ರೆ ನಿಮ್ಗೆ ಸರ್ಕಾರಿ ಸೌಲಭ್ಯ ಯಾವ್ದು ಸಿಕ್ಕಿಲ್ಲ? ಯಾವ್ದಿಲ್ಲ, ಸರ್ಕಾರ ಸಭೆಯಲ್ಲ ಯಾವ್ದಿಲ್ಲ, ಯಾವ್ದು ಕೇಳಿದ್ರು ಯಾವ್ದು ಕೊಡಲ್ಲ. ಆತರ ಸರ್ಕಾರ ಇದೆ ಇವಾಗ. ಈಗ ನನ್ ಮೇಲಿಂದ ನಿನ್ ಮೇಲೆ ಹಾಕೋದು, ನಿನ್ ಮೇಲಿಂದ ಅವನ್ ಮೇಲೆ ಹಾಕೋದು, ಆತರ ಸರ್ಕಾರ ಆಗಿತ್ತೆ. ಯಾರಿಗಂತ ಕೇಳ್ತೀರಾ? ಬರೀ ರೈತರು, ಗೋಳು ಕೇಳೋರು ಯಾರು ಇಲ್ಲ, ಯಾರು ಇಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಇದ್ದಿನ ಮನೆಯಲ್ಲಿ ಊಟ ಮಾಡ್ಕೊಂತೀವಿ, ಬಿಟ್ಕೊಂಡ್ ಬರ್ತೀವಿ. ಬಿಸಿಲು ನೋಡಲ್ಲ, ಮಳೆ ನೋಡಲ್ಲ, ಮೇಯಿಸ್ಕೊಂಡು ಹೋಗ್ತೀವಿ. ಹಂಗೆ ನಮ್ದು ರೈತರದ್ದು ಈ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಿ ಯಾವ ರೀತಿಯಿಂದ ಹೇಳ್ರಿ? ಈಗ ಮಳೆಗಾಲದಾಗ ಸಪೋಸ್ ಅಂದ್ರೆ ಒಂದು 8 ದಿವಸ ಮಳೆ ಹಿಡ್ಕೊಂತಪ್ಪ, ಆ ಸಮಯದಲ್ಲಿ ಇದಕ್ಕೆ ಮೇಯಿಸೋದು ಮೇವಿನ ಒಂದು ಹೇಗೆ ಮಾಡ್ತೀರಾ? ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ತೀವಿ, ಅದೆಂತ ಮಳೆ ಸುಡಿದ್ರು ಹೊಡ್ಕೊಂಡು ಹೋಗಿ ಹೋಗ್ತಿದ್ವಿ ಕಾಡಿಗೆ. ಕಾಡಿಗೆ ಹೊಡ್ಕೊಂಡು ಹೋಗ್ಲೇಬೇಕು ನಾವು, ಮೊಟ್ಟಿಗೆ ಬಿಡಂಗಿಲ್ಲ, ಅದೇ ಉಪವಾಸ ಅಂತ ಇಡ್ಸಲ್ಲ ನಾವು. ಎಂತಾರ ಮಳೆ ಹೊಡಿಲಿ ಗಿಡಕ್ ತಗೊಂಡು ಹೋಗ್ಬಿಡ್ತೀವಿ, ಕಾಡಿಗೆ ತಗೊಂಡು ಕಾಡಿಗೆ ತಗೊಂಡು ಹೋಗ್ಬಿಡ್ತೀವಿ. ಕಾಡಿಗೆ ತಗೊಂಡು ಮೇಯಿಸ್ಕೊಂಡೆ ಅದ್ರ ಮೇಲೆ 5 ಗಂಟೆ ಅದ್ರ ಮೇಲೆ ಮನೆಗೆ ತಗೊಂಡ್ಬಿಡ್ತೀವಿ. ಇಲ್ಲ, ನಮ್ದು ಹೊಟ್ಟೆ ತುಂಬಿಸ್ಕೊಂಡು ನಾವು ಹೊಟ್ಟೆ ಖಾಲಿ ಮಾಡಿದ್ರೆ ನಮಗೆ ದೇವ್ರ ಮೇಯಿಸ್ತಾನ? ಹೌದು, ಇಲ್ಲ, ದೇವ್ರ ಮೆಚ್ಚದಾಗ್ಲಿ ಅವರು ಕೂಗ್ತವೆ, ಅದು ಬೈಕೊಂಡ ಜಾಸ್ತಿ ಬೈಕೊಂತವೆ, ಆಮೇಲೆ ಕೂಗ್ತವೆ, ಕೂಗ್ತವೆ, ಮಾತಾಡಕ್ ಬರಲ್ಲ, ಮಾತಾಡಕ್ ಬರಲ್ಲ. ಅದಕ್ಕೆ ಮೂಕ್ ಪ್ರಾಣಿ ಅಲ್ಲ, ಮೂಕ್ ಪ್ರಾಣಿ, ನಾವೇ ಅರ್ಥ ಮಾಡ್ಕೋಬೇಕಾದ ಅದನ್ನ ನಾವೇ ಅರ್ಥ ಮಾಡ್ಕೊಂಡು ನಾವೇ ಬಿಡ್ಬೇಕು ಅವ್ರಿಗೆ. ಹಂಗೆ ಎಷ್ಟಾರ ಮಳೆ ಹೊಡಿದ್ರು ನಾವ್ ತಗೊಂಡ್ ಹೋಗ್ಲೇಬೇಕು, ಅದ್ ಬಿಟ್ಟು ಮನೇಲಿ ನೀರಂಗಿಲ್ಲ ನಾವು. ಮೇಯಿಸ್ಲೇಬೇಕಾಗತ್ ನಾವು ಮೇಯಿಸ್ಲೇಬೇಕು. ಈಗ ನಿಮ್ಗೆ ಏನಾದ್ರು ದುಡ್ಡಿನ ಒಂದು ಖರ್ಚು ಬೇಕಂತಂದ್ರೆ ಒಂದೆರಡು ಮರಿ ಮಾರಾಟ ಮಾಡ್ಬೇಕಂದ್ರೆ ನೀವು ಪಟ್ಟಣಕ್ಕೆ ತಗೊಂಡು ಹೋಗ್ತಿರೋ ಇಲ್ಲ ಅವರೇ ಬಂದ್ ತಗೊಂಡು ಹೋಗ್ತಾರ? ಇಲ್ಲ, ನಾವು ಪಟ್ಟಣಕ್ಕೆ ತಗೊಂಡು ಹೋಗಲ್ಲ. ಈಗ ಹಬ್ಬ ಏನಾರ ಹುಣ್ಣಿ ಬಂತಂದ್ರೆ ನಮ್ಮೂರಲ್ಲಿ ಹಬ್ಬ ಗಿಬ್ಬ ಬಂತಂದ್ರೆ ಒಂದೊಂದು ಕೊಡ್ತೀವಿ, ಒಂದೊಂದು ಕೊಟ್ಟಿ ಮನೇಲಿ ಇಟ್ಕೊಂತೀವಿ. ಮನೆ ಖರ್ಚಕ್ಕೆ ಮನೆ ಖರ್ಚು ಒಂದೊಂದು ಹಾಕುತ್ತೆ, ಅದ್ ಬಿಟ್ರೆ ಇನ್ನೇನಿಲ್ಲ. ಈ ಹೋದ ವರ್ಷನೂ ನಿಮಗೆ ಸಮಸ್ಯೆ ಆಗಿತ್ತು, ಈ ವರ್ಷನೂ ಸಮಸ್ಯೆ. ಹೇಗೆ ಮತ್ತೆ ಈಗ ಜೀವನ ಜಮೀನಲ್ಲಿ ಬೆಳೆಯಲಿಲ್ಲ, ಯಾವ ರೀತಿಯಿಂದ ನೀವು ಇದನ್ನ ಮಾಡಿದ್ರಿ? ಈಗ ಏನ್ ಮಾಡೋ ಅಂದ್ರೆ ಈಗ ಬೆಳೆ ಬರ್ಲಿಲ್ಲ ಅಂತಾರೆ, ಮನೇಲಿ ಕೂರಂಗಿಲ್ಲ. ಬೇರೆ ಕಡೆ ಹೋಗಿದ್ದೀರಾ? ಬೇರೆ ಕಡೆ ಮಕ್ಕಳು ಕೂಲಿ ಹೋಗ್ತಾರೆ. ನಂದು ಊಟ ಮಾಡ್ಕೊಂಡು ಆಡ್ಬಿಟ್ಕೊಂಡು ನಾನು ಬರ್ತೀನಿ. ಆಡ್ಬಿಟ್ಕೊಂಡು ಬಂದಿದ್ರೆ ಮಕ್ಕಳು ಅವ್ರವ್ರ ಪಡಿ ಅವ್ರು ಹೋಗ್ತಾರೆ ಕೆಲಸಕ್ಕೆ, ಕೆಲಸಕ್ಕೆ ಹೋಗ್ತಾರೆ. ಈಗ ಈಗ ಬೆಳೆ ಬರ್ಲಿಲ್ಲ ಅಂತ ಹತ್ಕೊಂಡ ಕೂರಕ್ ಆಗತ್ತೇನ್ ಸರ್? ಇಲ್ಲ, ಅದೇ ಹತ್ಕೊಂಡು ಕೂರಕ್ ಆಗತ್ತ? ಬೆಳೆ ಬರ್ಲಿಲ್ಲ ಅದ್ ಬರ್ಲಿಲ್ಲ ಅಂತ ಹೇಳಿ ಅದ್ ಹೋತು, ಅದ್ ಹೋದಿಂದ ನಾವ್ ಮರ್ತ್ ಬಿಡ್ತೀವಿ, ಅದನ್ನ ಮನ್ಸಿಗೆ ಇಟ್ಕೊಳಲ್ಲ. ಏನಿಲ್ಲ, ಹಾ ನಡಿಯಪ್ಪ ಆಗಿದಾಗ್ಲಿ ಮೈ ಮೇಲೆ ಸಾಲ ತಾನೆ, ಜಾಸ್ತಿ ಕೊಡ ಸ್ವಲ್ಪ ಕೊಟ್ಟು ತೀರ್ಸಣ ಹಂಗಂತ ಹೇಳ್ತೀವಿ. ಸಾಲಗಾರ ಬಂದ್ರೆ ಇಲ್ಲಪ್ಪ ನಾಳೆ ಇವತ್ತಲ್ಲ ನಾಳೆ ಕೊಡ್ತೀವಪ್ಪ, ನಿನ್ ದುಡ್ಡು ನಮಗ್ ಬೇಡ, ನೀನು ಎಲ್ಲೆಲ್ಲೋ ಎಲ್ಲೆಲ್ಲೋ ಬಡ್ಡಿ ಹಂಗಿಸ್ಕೊಂಡು ನಮಗೂ ಕೊಟ್ಟಿರ್ತೀಯ, ಈಗ ನಾವು ನಿಮಗ್ ಕೊಡ್ಲೇಬೇಕಾ ಹಂಗಂತ ಹೇಳ್ತೀವಿ. ಅವ್ರಿಗೂ ಹೇಳ್ತೀವಿ, ಉದಾಹರಣೆ ಹೇಳ್ತೀವಿ. ಅದ್ಮೇಲೆ ಆಯ್ತ ಅವ್ರು ಹೇಳ್ತಾರೆ, ಆಯ್ತಪ್ಪ ಇದ್ದಂಗೆ ಕೊಡ್ರಿ ಅಂತ, ಆಯ್ತ ಸಾಕ್ ಕೊಡ್ತೀವಿ ಅಂತ ಹೇಳಿ ಸುಮ್ಕಾಗ್ರಿ. ಇದು ಈಗ ನಾಟಿ ಮೇಕೆ ಈಗ ಏನ್ ಸುಧಾರಿತ ತಳಿಗಳು ಇದಾವಲ್ಲ, ಈಗ ದೊಡ್ಡ ದೊಡ್ಡ ಒಂದು ತಳಿ